ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ಶಿಕ್ಷಣ ಸಂಶೋಧನೆಗೆ ಹೆಚ್ಚಿನ ಉತ್ತೇಜನ ನೀಡಲು ರಾಜ್ಯ ಸರ್ಕಾರ ಲಿವರ್ಪೂಲ್ ವಿಶ್ವವಿದ್ಯಾಲಯ ಒಡಂಬಡಿಕೆ. ಏರೋ ಇಂಡಿಯಾ 2025 ಹಿನ್ನೆಲೆಯಲ್ಲಿ ಲೋಹದ ಹಕ್ಕಿಗಳ ತಾಲೀಮು. ಬೆಂಗಳೂರಿಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷ ಫೆಲೆಮಿನ್ ಯಾಂಗ್ ಭೇಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಈಗ ಸಮಯ ಸರಿಯಾಗಿ 6:50. ಇದು ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಕೃಷಿ ರಂಗ. ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನು ಕೇಳೋಣ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ನಾನು ಸುಮಾರು ದಿನ ಆಯಿತು ಈ ಹಿಮ ಬೀಳೋದು ಕಡಿಮೆ ಆಯ್ತಾ ಬತ್ತೈತೆ ಅಂತ ಅನ್ಕಂಡ್ರೆ ಈ ಹಿಮ ಬೀಳೋದೇನು ಕಡಿಮೆ ಆಗಂಗೆ ಕಾಣ್ತಾ ಇಲ್ಲ. ಇನ್ನುವೇ ಬಾ ಅಂದರೆ ಇನ್ನು ಶಿವರಾತ್ರಿ ಬರೋಕ್ಕೆ ಇನ್ನೂ 15 ದಿನ ಟೇಮ್ ಅದೆ. ಅಲ್ಲಿಗಂಟೆ ಈ ಕೊರೆ ಹೆಂಗಪ್ಪ ತಡ್ಕೊಳ್ಳೋದು? ಚಳಿನಾಗೆ ಬಿಸಿಬಿಸಿಯಾಗೆ ನಾಲ್ಕು ಮಾತಾಡೋಕ್ಕೆ ಜೊತೆಗಾರರು ಸಿಗ್ತಾರೆ ಅಂತಂದರೆ ನಮ್ಮ ಅಕ್ಕಪಕ್ಕ ಮನೆಯವರಂತೂ ಬೀಗ ಹಾಕೊಂಡು ಜಾತ್ರೆ ಗಿತ್ರೆ ಸುತ್ತಕ್ಕೆ ಹೋಗೋರೆ. ಇನ್ನು ಅಣ್ಣ ನೋಡೋಣ ಅಂತಂದರೆ ಅವನೇನು ಕಂಬಳಿ ಹೊತ್ಕ ಮಲಗಿರ್ತಾನೋ ಅಥವಾ ಸೆಕೆ ಅಂತ ಹಂಗೆ ಬನೀನು ಚಡ್ಡಿಲಿರ್ತಾನೋ ತಿಳಿಯೋಕೆ ಇಲ್ಲ. ನೋಡೋಣ ಒಂದೇ ಜಂಗೆ ಅವ್ನ ಮನೆ ಕಡೆ ಹೋಗ್ಬಿಟ್ಟಂಗೆ ಮಾತಾಡ್ಸೋಣ. ಬಾಗಿಲು ತಟ್ಟಿರೆ ಬೇಸರ ಮಾಡ್ಕೋತಾನೋ ಅಥವಾ ಕುಸ್ ಕುಸಿಯಾಗಿ ಬಾಗಿಲು ತೆಗಿತಾನೋ ಗೊತ್ತಾಗಲ್ಲ. ಅಣ್ಣ ಓ ಶಂಕರಣ್ಣ. ಓ ಅಣ್ಣ ಬಾ ಶಂಕರಣ್ಣ. ಏನ್ ಮಾಡ್ತಿದ್ದೆ ಅಣ್ಣ? ಅದೇನು ಕೊರೆ ಪೊರೆ ಅಂತಿದ್ದಲ್ಲ. ಅಲ್ಲ ಬಾ ಅಂದ್ರೆ ಶಿವ ಶಿವ ಅಂತೇಳಿ ಶಿವರಾತ್ರಿವರೆಗೂ ಈ ಚಳಿ ಇರ್ತದೆ ಅಂತ ಅನ್ಕೊಂಡಿದ್ದರೆ ಇನ್ನೂ 15 ದಿನ ಐತೆ. ಈಗಲೇ ಇನ್ನೂ ಚಳಿ ಇಷ್ಟೊಂದು ಜಾಸ್ತಿ ಆಯ್ತಲ್ಲ. ಬೆಳಗ್ಗೆ ಎದ್ರೆ ಅಣೆಯ ಬಿಡು ಹತ್ರಕ್ಕಿರೋ ಗುರ್ತಿರೋ ಧ್ವನಿಗಳಾದ್ರೆ ಇಂಥ ಮನ್ಸನೇ ಬರ್ತವನೆ ಅಂತ ಮಾತಾಡಿಸ್ಬೋದು ಅಷ್ಟೇಯ. ಇಲ್ಲಾಂದ್ರೆ ಹತ್ರಕ್ ಬರ್ತಿರೋ ಜನ್ಮೇ ಕಾಣಕ್ಕಲ್ಲ. ಅಷ್ಟೊಂದು ಕೊರೆ ಬೀಳ್ತಾ ಕೂತೈತಲ್ಲ. ಈ ಕೊರೆ 8:30-9:00 ಇರ್ತದಣೆಯ. ಒಂದ್ 10:30-11:00 ಕಳೆದ್ಮೇಲೆ ಇನ್ನು ಬ್ಯಾಸ್ಗೆ ಶುರು ಆಗಕ್ಕೆ ಗೊತ್ತಿಲ್ಲ. ಆಲೆ ಎಷ್ಟೊಂದು ಬಿಸಿಲು ಅಂತೀಯ. ಹಂಗಾಗಿ ಹೊಸಿ ಮೈ ಚಳಿಗೂ ಅದಕ್ಕೂ ಈ ಚುಟು ಚುಟು ಬಿಸಿಲಿಗೂ ಏನಪ್ಪ ಹಿಂಗಾಗ್ಬಿಡ್ತಲ್ಲ ಪರಿಸ್ಥಿತಿ ಅಂತ ಅನ್ಕಂದೆ. ಏನ್ ಮಾಡ್ತಾ ಇದ್ದೆ ಅಣ್ಣ? ಏನಿಲ್ಲ, ಈ ಕೊರೆ ಅಂದಲ್ಲ ನಂಗೆ ನಗೆ ಬಂದ್ಬಿಡ್ತು. ವಾ, ಯಾಕೆಂದ್ರೆ ಕೊರೆ ನೋಡಿ 30 ಆಯ್ತು ನಾನು. ಹಂಗಂತೀಯ? ಇದೇನಪ್ಪ ಇದು, ನಾನೇನು ನಂಬಬೇಕೋ ಅಥವಾ ನನ್ನ ಆಡ್ಕೊತಿದ್ಯೋ ಏನ್ ಕತೆ? ಅರ್ಲಿ ಮಾರ್ನಿಂಗ್ 9:00 ಇದ್ರೆ ಕೊರೆ ಎಲ್ಲಿ ನೋಡಕ್ಕಾಯ್ತದೆ ಶಂಕರ? ನಾನು ಹಂಗೆಯ ಗೊಣಿಕೋ ಅಂತ ಬತ್ತಿದ್ದೆ. ನಮ್ಮ ಅಣೆಯ ಎದ್ದಿರ್ತಾನ ಇಲ್ವಾ ಅಥವಾ ಕಂಬಳಿ ಹೊದ್ದವನೋ ಅಥವಾ ಬನ್ನಿನ ಚಡ್ಡಿಲ್ಲವನೋ ಅಂತ ಅನ್ಕಂದ್ರೆ ನೀನು ಸರಿಯಾಗಿ ಹೇಳ್ದೆ. ಅಲ್ಲ ಬಿಡು, ನಿನಗೆ ಅರ್ಲಿ ಮಾರ್ನಿಂಗ್ ಎಷ್ಟೊತ್ತಿಗೆ ಆದ್ರೂ ಆ ಭಂಗ ಆವಲ್ಲ. ಅಲ್ಲ ನೋಡು, ನಾನು ಅಷ್ಟೊತ್ತಿಗೆ ಎದ್ರುವೆ ಈ ಶೀತ ಅನ್ನೋದು ಇಷ್ಟೊಂದು ಕಾಡಿಸ್ತದಲ್ಲ ನನ್ನ ಅಂತವ. ಅಂದ್ರೆ ಒಂದು ಹೊಸಿಯ ನೀನು ಬದಲಾವಣೆ ಮಾಡ್ಕೋಬೇಕು ಅಣ್ಣ. ಈಗ ಏನು ಅಂದ್ರೆ ಅರ್ಲಿ ಮಾರ್ನಿಂಗ ಇನ್ನೊಂದು 1/2 ಗಂಟೆ ಜಾಸ್ತಿ ಮಾಡು. 10:00 10:00 ಮಾಡ್ಕೊಬಿಟ್ಟು ಸರಿ ಆಯ್ತದೆ ಅಂತ ನೀನು. 10:00 ಮಾಡೋಣ ಅಂತ ನೋಡು. ನಾನು ಯಾವಾಗ್ಲೂ ಏನಾರು ಒಂದ್ ಒಳ್ಳೆ ವಿಚಾರ ಹೇಳ್ಬೇಕಾರ್ಲಯ್ಯ. ಈ ಕೆಮ್ಮದು ಇಲ್ಲಾಂದ್ರೆ ಸುಮ್ನೆ ಈ ಸರ್ಗ ಲಕಡಿಕೆ ಕಡೆ ಕೊಡೋದ್ ನೆಳ್ಕಾಣೋದು ಇಲ್ಲಾಂದ್ರೆ ಈ ನಗಾಡೋದು ಇಲ್ಲಿ ಯಾರೋ ಬಂದು ಹೋಯ್ತವ್ರಲ್ಲ ಅಂತ ಗುಮಾನಿ ಬರಂಗ ಆಗದ್ ಯಾಕೆ ಹೇಳೋ? ಅದು ಇಷ್ಟೊತ್ತಿನ ರಾತ್ರಿಯಲ್ಲಿ ಇಷ್ಟೊತ್ತಿನ ರಾತ್ರಿಲ್ಲ ಆದ್ರೆ ನಿನ್ಗೆ ಭಯ ಆಯ್ತದ ಬಿಡು. ಭಯವೇಯ? ಆಮೇಲೆ ಒಸಿ ಮೆತ್ತಗಿನ ಕಣ್ಣರಿಸ್ತೀನ. ಅವಳು ಈ ಹಾಲು ಹಾಕಕ್ ಹೋದವಳು ಆ ಟವಲ್ ಒಂದ್ ಹಿಂಗ್ ತಲೆ ಮ್ಯಾಕ್ ಹಾಕ ಬಂದಿರ್ತಾಳಲ್ಲ, ಆಗ ಜಪ್ತಿ ಆಯ್ತದೆ, ಓ ಇವಳೆಯ ನಮ್ಮ ಅಕ್ಕಪಕ್ಕ ಹೆದರ್ಸಂತದ್ ಯಾವ್ದು ಬಂದಿಲ್ಲ ಅಂತ ಅನ್ಬಿಟ್ಟು ಬಾ ಮೀನಕ್ಕ ಮೀನಕ್ಕ ಅಂತ ಇಡೋದಕ್ಕೆ ಮೋಹಿನಿ ಅಕ್ಕ ಅಂತ ಇಡಬೇಕಾಯ್ತು. ಅಲ್ಲ ಇನ್ ಮುಂದಕ್ಕೆ ನಾನು ಹಂಗೆ ಕರಿತೀನಿ, ಅಕ್ಕ ಅಂತ ಅನ್ಬಾರ್ದು, ಅಕ್ಕ ಅಂತಂದ್ರೆ ಹೆದರ್ಸ ಜಾಸ್ತಿ ಆಯ್ತದೆ ತಮ್ಮದಿರಿಗೆ, ಅದಕ್ಕೆ ಬರೀ ಮೋನಿ ಮೋನಿ ಅಂತ ಕರೆದ್ಬಿಡೋದು. ಏನಪ್ಪ ಹೊಸ ಹೊಸ ಹೆಸರು ಸೇರ್ಪಡೆ ಮಾಡ್ತಾ ಹೋಯ್ತಿದೀರ ನೀನು. ಮನೆ ಮಗಳು ಮನೆ ಒಳಗೆ ನೇರವಾಗಿ ಬರೋದ್ ಬಿಟ್ಬಿಟ್ಟು ಬಂದಲ್ಲಿ ನಿಂತ್ಕತ್ತಿಯಲ್ಲ ಅಂತ, ಜೊತೆಗೆ ಈ ಕೆಮ್ಮದು ಕ್ಯಾಕರಿಸೋದು ಅವೆಲ್ಲ ಎಂತಕ್ಕೆ? ಅದೇ ಖುಷಿ ಒಂಥರ ಏನು ನಂಬ್ಬಿಟ್ಟು ಏನ್ ಮಾತಾಡ್ಕತ್ತವ್ರೆ ಅಣ್ಣನು ಸಂಕ್ರಣವೆ ಅಂತ ಹೊಸಿ ನಿಗಾ ಮಾಡಿ ಒಳಗ್ ಕಾಲಿಡೋದು. ನಮ್ದು ಇರ್ತದಲ್ವಾ ಬೇರೆ ಬೇರೆದು ಪಾರಿನ್ ಅಪೇರ್ಸ್ ಅವು ಅಂತವ ಮಾತಾಡ್ಬೇಕು ನಾವು. ಅಲ್ಲ ಅಣ್ಣಯ್ಯ ಯಾವ ಪಾರ್ಟಿ ನೆಗಡಿ ಆಗ್ಬಿಟೈತೆ ಕಂಡ್ಯ, ಅವೇ ನಮ್ಮ ಮನೇಲಿ ಲೈನು ಎಲ್ರಿಗೆ ಡಾಕ್ಟರ್ ಸಾಪಿಗೆ ಹೋಗೋದು ಔಷಧಿ ತಗೋಬರೋಣ ಕುಡಿಯೋಣ, ನಾನ್ ಜೊತೆ ಕಷಾಯನು ಮಾಡ್ ಮಾಡ್ ಕುಡಿತಾ ಇದೀನಿ ಇನ್ನು ಅಂದ್ರು ವಸಿ ಕಡಿಮೆನೆ ಆಗಿಲ್ಲ. ನಂದು ಒಂದೇನು ಅಂತ ಅಂದ್ರೆ ಮೀನಕ್ಕ, ನಾನು ಇಡೀ ದೇಶದಲ್ಲಿ ಸುತ್ತಿದ್ದೀನಿ, ಬೇರೆ ಊರಿಗೆ ಹೋದ್ರೆ ಸಮಸ್ಯೆ ಕಣ, ನಮ್ಮೂರಿಗೆ ಬಂದ್ರೆ ಸಮಸ್ಯೆ ನಂಗೆ. ಎಲ್ರು ಹೇಳ್ತಾರೆ ತವ್ರ ಮನೆ ತವ್ರೂರು, ನಾವು ಹುಟ್ಟು ಬೆಳೆದೂರಲ್ಲಿ ಏನು ಹಾಕಲ್ಲ, ಹೊರಗಡೆಗೆ ಹೋದ್ರೆ ಆರೋಗ್ಯ ಕೆಡುತ್ತೆ ಅಂದ್ರೆ ನಿಮ್ಗೆ ಇಲ್ಲಿ ವೆದರ್ ಸಿಕ್ಕಾಬಿಟ್ಟು ಹೆಚ್ಚಿಗೆ ಹೋಗ್ಬಿಟ್ಟೈತೆ, ಅದಕ್ಕೆ ಹಂಗಾಯ್ತು. ಹೋಗಿರ್ಬೇಕು ಎಲ್ಲೆಲ್ಲ ಹೋಗ್ತೀನಿ ನೋಡು, ನಾನು ಹಿಮಾಲಯ ಪಮಾಲಯ ಎಲ್ಲಕ್ಕೂ ಹೋಗಿ ಬಂದಪ್ಪ, ಅಲ್ಲಿ ಏನು ಆಗ್ಲಿಲ್ಲ ನಂಗೆ, ಒಂದು ಒಂದು ಕೆಮ್ಮಿಸ್ಲಿಲ್ಲ, ಒಂದ್ ಕ್ಯಾಕರಿಸ್ಲಿಲ್ಲ. ಅಂದ್ರೆ ನೀನು ಹಿಂಗ್ ಹೋಗಿ ಹಂಗ್ ಬಂದ್ಬಿಡ್ತೀಯಲ್ಲ, ಅದಕ್ಕೆ ಅಲ್ಲಿ ಏನು ಆಯ್ತಿಲ್ಲ. ವಾರ 15 ದಿವಸ ತಿಂಗಳ ಗಟ್ಟಲೆ ಇದೀನಿ ನಾನು, ಆದ್ರೂ ಒಂದೇ ಜಾಗದಲ್ಲಿ ಇರಕಲ್ವಲ್ಲ ಅಣ್ಣಯ್ಯ. ಇಲ್ಲಾದ್ರೆ ಮನೆ ಮಠ ಜಮೀನು ದನಕರ ಅಂತನ್ಕೊಂಡು ನಾವು ಹೆಚ್ಚು ಅಂತಂದ್ರೆ ಒಂದ್ ಅರ್ಧ ಕಿಲೋಮೀಟರ್ ಆಸುಪಾಸಲ್ಲಿ ಸುತ್ತಾಡ್ಕೊಂಡು ಮನೆ ಅಕ್ಕಪಕ್ಕ ಇರ್ತೀವಿ. ಈಗ ಬೇರೆ ಊರಿಗೆ ಹೋದ್ರು ಬೇರೆ ಸ್ಥಳಕ್ಕೆ ಹೋದ್ರು ಏನ್ ಹೆಚ್ಚು ಅಂತ ಒಂದ್ ವಾರ ಇದ್ದಾವ, ಮತ್ತೊಮ್ಮೆಲ್ಲ ಮತ್ತೆ ಜಪ್ತಿ ಆಗೈತದ, ಮನೆ ಕಡೆ ಕೈ ಬೀಸ್ತಾ ಇರ್ತದೆ, ದನ ಏನಾದ್ವಾ ಕರು ಏನಾದ್ವಾ ಜಮೀನ್ ಕಡೆ ಹೆಂಗೋ ಏನೋ ಎತ್ತೋ ಅಂತ ಅನ್ಕೊಂಡು ಓಡ್ ಬರ್ತದೆ. ಹೀಗಾಗಿ ನೋಡು ಕೆಂಪೇರೆ ಅದು ಅದಕ್ಕೆ ಹೇಳಿದಾಗ್ಲೇ ಇವಳು ಹೇಳಿದ್ಲಲ್ಲ ಮೀನಕ್ಕ, ಕಷಾಯ ಮಾಡಿಸ್ಕೊಂಡು ಒಂದ್ಸಲ ಪ್ರಯತ್ನ ಮಾಡು. ಅಂದ್ರೆ ಕಷಾಯ ಅಂತಾನೆ ಬರೀ ಒಂದೇ ತರದ ಕಷಾಯ ಮಾಡ್ಕೊಂಡು ಕುಡಿಯೋದಲ್ಲ ಅಣ್ಣಯ್ಯ, ಈಗ ಅದೇನು ನಮ್ ಸಾಂಬಾರ್ ಬೀಜ ಎಲ್ಲ ಹಾಕಿ ಮಾಡ್ತಾರಲ್ಲ, ಆ ಸಾಂಬಾರ್ ಬೀಜದ ಒಂದ್ಸಲ ಮಾಡಿಸ್ಕೊಂಡು ನೋಡು. ಸಂಕ್ರಣ ಏನ್ ಗೊತ್ತಾ, ವಿಳ್ಯದೆಲೆ ಇತ್ತದ, ಬಳ್ಳಿ ವಿಳ್ಯದೆಲೆ ಇತ್ತಲ್ಲ ಇತ್ತಲ್ಲ, ಒಂದ್ ನಾಲ್ಕೈದೆ ಕಿತ್ಕಬ್ರಣ, ಅದಕ್ಕೊಸಿ ಜೀರಿಗೆ ಒಂಚೂರು ಶುಂಠಿ ಅರಿಶಿನ ಎಲ್ಲ ಹಾಕಿ ಕುದಿಸ್ಬೇಕು, ಒಂಚೂರು ಪುದೀನ ಎಲೆ ತುಳಸಿ ಎಲೆ ಫಸ್ಟ್ ಕ್ಲಾಸ್ ಕಷಾಯ. ಅಲ್ಲ ನೋಡು ನೀನು ಕುದಿಸ್ಬೇಕು ಅಂತಂದಿದ್ಕೆ ನಂಗೆ ಹೊಸಿ ಜಪ್ತಿ ಆಯ್ತು. ಹಿಂಗೆ ಒಬ್ರು ಹೀರಕರು ಸಿಕ್ತಾಗ ಹೇಳ್ತಾ ಇದ್ರು, ಬರೀ ಇಳ್ಳೆದೆಲೆಯ ಹಂಗೆ ತಿಂದ್ರೇನೆಯ ಈ ಕೆಮ್ಮು ಹುಷಾರಾಯ್ತದಂತೆ. ಖಾರ ಆಯ್ತದಲ್ಲ, ಕೆಲವರು ತಿನ್ನಕ್ ಹಾಕಲ್ಲ, ಈ ಮೂಲಂಗಿ ಆಗ್ಲಿ ವಿಳ್ಳೆದೆಲೆ ಆಗ್ಲಿ ಹಸಿದು ತಿನ್ನಕ್ ಹೊಸಿ ಖಾರ ಆಯ್ತದೆ. ಬೆಳ್ಳುಳ್ಳಿ ಜಕ್ಕಣ್ ತಿಂದ್ರು ವಾಸಿ ಆಯ್ತದೆ, ಅದೆಂತದ್ದು ಆಂಟಿ ಏನದು ಅಣ್ಣಯ್ಯ ಆಕ್ಸಿಡೆಂಟ್ ಇರ್ತದೆ ಅದ್ರಲ್ಲಿ ಅಂತಾರಲ್ಲ, ಹಂಗೆ ರೋಗ ನಿರೋಧಕ ಶಕ್ತಿ ಇರ್ತದೆ ಅಂತವ. ಈಗ ಅಣ್ಣಯ್ಯ ಹಿಂಗೆ ಮಾತಾಡ್ತಾ ಹೋದ್ರೆ ಅವಳು ಶೀತ ಕೆಮ್ಮು ಅಂತಳೆ, ಕೆಮ್ಮು ಶೀತ ಅಂತಳೆ, ಕೊರೆ ಅಂತಳೆ, ಎಲ್ಲದಕ್ಕೂ ಔಷಧಿ ಕೊಟ್ಬಿಡ್ತಾಳೆ. ಅವಳು ಒಂಥರ ಈಗ ನಮ್ದು ಹಿಂದೆ ನಾಟಿ ವೈದ್ಯರಿಗೆ ಹೋಯ್ತಿದ್ವಲ್ಲ ಹಂಗಂತ ಇವಳಂತರ ಮನೆ ವೈದ್ಯಳು, ಇವಳು ಎಲ್ಲದಕ್ಕೂ ಔಷಧಿ ರೆಡಿ ಇರ್ತದೆ. ಆದ್ಮೇಲೆ ಇನ್ನೇನ್ ಗೊತ್ತ ಮೀನಕ್ಕ, ನೀರ ಏನು ಬೇಸರ ಮಾಡ್ಕೊಳಕ್ ಹೋಗ್ಬೇಡ ಅಣ್ಣ, ಏನ್ ಮನೆಯವರು ಹಿಂದಲ ಹೊಲ ಯಾವಾಗ್ಲೂ ಬೆಚ್ಚ ನೀರ್ ಇಟ್ಟಿರ್ತಾರೆ, ನಾವ್ ಹಿಂಗ್ ಮಾತಾಡಿ ಹೇಳೋದ್ರೊಳಗಡೆ ಏನಾದ್ರು ಒಂದ್ ಕಸ ರೆಡಿ ಆಯ್ತದೆ. ಅಣ್ಣಯ್ಯ ನೋಡು, ನಾನು ಯಾಕಂಗೆ ಬೇಸರ ಮಾಡ್ಕೊಂಡು ಗುಣಿಕ ಬತ್ತಾ ಇದ್ದೆ ಅಂತಂದ್ರೆ, ಕಳೆದ ವಾರದಾಗೆ ಏನೋ ನಮ್ಮ ಸೆಂಟ್ರಲ್ ನಾಗಿ ರೈತರಿಗಾಗಿ ಒಂದೇನೋ ಹೊಸ ಸುದ್ದಿಗಳು ಎಷ್ಟು ಹೇಳವ್ರೆ, ಅದನ್ನ ವರ್ಷಕ್ಕೊಂದ್ಸಲ ಈ ಆಯವ್ಯಯ ಅಂತಾರಲ್ಲಪ್ಪ ಬಜೆಟ್, ಬಜೆಟ್ ಅಲ್ಲಿ ಏನಾರು ನಮ್ ರೈತರಿಗೆ ಏನಾರು ಗುಡ್ ನ್ಯೂಸ್ ಏನಾರು ಕೊಟ್ಟವರ ಹೆಂಗೆ, ಅಥವಾ ಏನಾರು ಈ ಸಲ ನಮ್ಗೇನಾರು ಟಸ್ ಪುಸ್ ಅಂತ ಅನಿಸ್ಬಿಟ್ರೆ ಏನ್ ಕತೆ ಕೇಳುಮ ಅಂತ ಅನ್ಕೊಂಡು. ಇಲ್ಲ ಇಲ್ಲ, ಒಳ್ಳೊಳ್ಳೆ ಘೋಷಣೆ ಎಲ್ಲ ಮಾಡವ್ರೆ ಶಂಕರಣ್ಣ, ನನಗೆ ವರ್ಷ ವರ್ಷ ಒಂದು ಪ್ರಾಬ್ಲಮ್ ಆಯ್ತದೆ. ಏನು ಅದೇನು ಅಂತ ನೋಡು, ಇವೆಲ್ಲ ನನಗೆ ಭಾರಿ ಆಸಕ್ತಿ. ಬಜೆಟ್ ಗಿಜೆಟ್ ಅಂತ ಅಂದ್ರೆ ಕೂತ್ಕೊಂಡು ಕೇಳೋದು ಮಾಡೋದು ಮಾಡ್ತೀನಿ ನಾನು, ಯಾವ್ದಕ್ಕೆ ಎಷ್ಟು ಕೊಟ್ರು ಯಾವ್ದಕ್ ಬಿಟ್ರು ಏನಾಯ್ತದೆ. ಈಗ ದೇಶದ ಬಗ್ಗೆ ಚಿಂತೆ ಮಾಡ್ಬೇಕಲ್ಲಪ್ಪ, ನಾನ್ ಮಾಡಿದ್ರೆ ನಿನ್ ಯಾರು ಮಾಡ್ತಾರೆ? ನಾವು ಇರ್ತೀವಾಗ ನೀವು ಇರ್ತೀರಾ ಜೊತೆಗೆ ಚಿಂತೆ ಮಾಡಕ್ಕೆ ಅಂತ ಅಂತ ಅನ್ಕೊಂಡು. ಈಗ ಮನೆ ಮಠ ಎಲ್ಲ ಹೆಂಗೋ ನಡ್ಕೊಂಡು ಹೋಯ್ತವೆ, ಆದ್ರೆ ದೇಶ ನಡೆಸ್ಬೇಕಲ್ಲ, ಅದು ದೊಡ್ಡ ಸಮಸ್ಯೆ. ಏನಾಯ್ತದೆ ಅಂತ ಅನ್ಕೊಂಡು ನಾನೇನ್ ಮಾಡ್ತೀನಿ, ಪತ್ರಾಲಯ ಟಿವಿ ಹಾಕೊಬಿಡ್ತೀನಿ. ಅಂದ್ರೆ ಏನೇನ್ ಆಯ್ತೈತೆ ಹೊಸದಾಗಿ, ಏನೇನ್ ನಡೀತೈತೆ ಅಂತ ತಿಳ್ಕೊಳಕ್ಕೆ ಅಲ್ಲ, ಈ ಇದು ಬಜೆಟ್ ಬರ್ತದಲ್ಲ ಅವತ್ತು, ಏನ್ ಫೆಬ್ರವರಿ 1ನೇ ತಾರೀಕು ಮಾಡ್ತಾರೋ ಅವತ್ ಹಂಗ್ ಮಾಡ್ಬಿಡ್ತೀನಿ ನಾನು. ರೇಡಿಯೋನು ಹಾಕತ್ತೀನಿ, ಅದ್ರಲ್ಲಿ ಬರೀ ಹಿಂದಿ ಇಂಗ್ಲಿಷ್ ಅಲ್ಲಿ ಬರ್ತಾ ಇರ್ತದೆ, ಅದು ದಿಟ್ಟ ಅಂತ ನಮ್ಗೆಲ್ಲ ಅರ್ಥ ಆಗ್ತಲ್ಲ. ಅದಕ್ಕೆ ಈ ಟಿವಿ ಬಿಲ್ ಸ್ವಲ್ಪ ಸ್ವಲ್ಪ ಕೆಳಗಡೆ ಅಕ್ಷರದಲ್ಲೆಲ್ಲ ಹಾಕ್ತಾ ಇರ್ತಾರೆ ಹಿಂಗೆ ಹಿಂಗೆ ಅಂತ ಅಂತ. ನಾನು ಬೆಳಗ್ಗಿಂದವ ಸಂಧ್ಯೆ ಮುಂಟ ಟಿವಿ ನೋಡಿದೆ ಶಂಕರಣ್ಣ, ತಲೆ ಬಿಡ ಒಂದು ಅರ್ಥ ಆಗಲಿಲ್ಲ ನನಗೆ. ಅಲ್ಲ ಕೆಳಗಡೆ ಹೋಯ್ತಾರ ಕನ್ನಡ ಓದಿದ್ರು ಏನು ಅರ್ಥ ಆಗಲಿಲ್ಲ ಅಂತೀಯ? ಅರ್ಥ ಆಗಲ್ಲ, ಅಲ್ಲಿ ಹೋಯ್ತಾ ಇರ್ತಾರ ಅದ್ರ ಪಾಡ್ಗೆ, ಅಲ್ಲಿ ಏನೋ ಮಾತಾಡ್ತಿರ್ತಾರೆ, ಇನ್ನೊಬ್ರು ಬಂದಿಂದೇನೋ ಹೇಳ್ತಾರೆ, ಅದೇನೇ ಆದ್ರೂ ನೋಡು ನನಗೆ ಅರ್ಥ ಆಗೋದು ಬಜೆಟ್ ಪೇಪರ್ ಬೆಳಗ್ಗೆ ಪೇಪರ್ ಓದಾಗ್ಲೇ ಅರ್ಥ ಆಗುತ್ತೆ. ಅಲ್ಲ ಅಣ್ಣಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೆಲ್ಲ ಆದತ್ತು? ಅಲ್ಲ ಅದಕ್ಕೆ ಅಣ್ಣ ಒಂದ್ ಮಾತು ಹೇಳ್ದ ಕೇಳು, ಬೆಳಗಿಂದ ಸಂಜೆ ದನಿನಾಗುವೆ ಅವನು ಟಿವಿ ಮುಂದೆ ಕೂತ್ಕೊಂಡ್ರುವೆ ಕೆಳಗಡೆ ಅಕ್ಷರ ಜೊತೆ ಬಂದೋಗರ ಸಂಖ್ಯೆ ಹೆಚ್ಚಾಯ್ತಂತೆ. ಅವ್ರು ಮಾತಾಡ್ತಾರೆ, ಇವ್ರು ಮಾತಾಡ್ತಾರೆ, ಅಲ್ಲಾರೋ ಚೇಂಜ್ ಆಯ್ತು, ಅದು ಗಳಗಳಿಗೂ ಗಳಗಳಿಗೂ ಹೇಳ್ತಿರ್ತಾರೆ. ಆಮೇಲೆ ಅಣೆಯ ಹೇಳ್ದಂಗೆ ನಮಗೆ ಸರಿಯಾಗಿ ಅಂದ್ರೆ ಆಡು ಭಾಷೆನಾಗೆ ಓದಿ ತಿಳ್ಕೊಳಕ್ಕೆ ಬೆಸ್ಟ್ ಅಂತ ನೋಡಪ್ಪ ಪ್ಯಾಪರಯ್ಯ. ಹೌದು, ಅಲ್ಲಿ ಡೆಲ್ಲಿ ನಿಂತ್ಕೊಂಡು ಬಜೆಟ್ ಹೇಳ್ತಾರೆ. ಆಯ್ತಾ, ಈಗ ನಾನೇನಾದ್ರೂ ಹೇಳಿದ್ದು ನಿನಗೆ ಅರ್ಥ ಆಗ್ಬೇಕು ಅಂತ ಅಂತ ಅಂದ್ರೆ ಒಂದ್ ಸ್ವಲ್ಪ ಟೈಮ್ ಬೇಕೇನಪ್ಪ? ಏನ್ ಹೇಳಿದೆ ಅಂತ ಹೇಳ್ಬಿಟ್ಟು, ಈಗ ನಾನ್ ಏನ್ ಹೇಳಿದ್ರು ನೀನ್ ಹೆಂಗ ಅರ್ಥ ಮಾಡ್ಕೊತೀಯ ಅದ್ರ ಮೇಲೆ. ಹೌದು, ಆಯ್ತಾ. ಅದಕ್ಕೆ ನಾವು ಯಾವಾಗ್ಲೂ ಮಾತಾಡುವಾಗ ನಮ್ ಹಿರಿಯರೊಬ್ರು ಹೇಳ್ತಾ ಇದ್ರು, ನಾವು ಏನ್ ಮಾತಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಮ್ ಎದುರುಗಡೆ ಇರೋರು ಹೆಂಗ ಅರ್ಥ ಮಾಡ್ಕೊಂಡು ಮುಖ್ಯ, ಅದ ಯೋಚನೆ ಮಾಡ್ಕೊಂಡು ನಾವು ಮಾತಾಡ್ಬೇಕು ಅಂತೇಳಿ ಹೇಳರು. ಅವಾಗಲಿಂದ ಮಾತುಕತೆಯಲ್ಲಿ ಬಾರಿ ಹುಷಾರಾಗ್ಬಿಟ್ಟೆ ನಾನು. ಯಾಕೆ ಅಂತ ಅಂದ್ರೆ ನಾವೇನೋ ಆಡ್ಬಿಡ್ತೀವಿ, ನಾಳೆ ದಿವಸ ಯಾಕದು ಮತ್ತೆ ಕೇಳಿಸ್ಕೊಂಡವರು ಅವ್ರು ಬೇಜಾರು ಮಾಡ್ಕೊಳ್ಳೋದು, ಅವ್ರ ಮನಸ್ಸಿಗೆ ಇದಾಗೋದು ಯಾಕೆ ಅಂತ ಅಂತ ಅನ್ಕೊಂಡು ಬಾರಿ ಇದಾಯ್ತೀನಿ. ಹಂಗೆ ಪಾಪ ಅಲ್ಲಿ ನಮ್ಮ ವಿತ್ತ ಸಚಿವರು ಅಂದ್ರೆ ಅದೇ ಹಣಕಾಸು ಸಚಿವರು ಅಂತಾರಲ್ಲ, ಅಲ್ಲಿ ನಿಂತ್ಕೊಂಡು ಓದ್ತಾ ಇರ್ತಾರೆ, ಅಲ್ಲಿ ಓದಿದಾಗ್ಲೇ ಇವ್ರು ಹೇಳಕ್ ಹೋಯ್ತಾರೆ. ಹಿಂಗಾಗಿ ನನಗೆ ಸಮಸ್ಯೆ ಆಗಿದ್ದು ಅಂದ್ರೆ ಅರ್ಥ ಆಗ್ತಿರಲಿಲ್ಲ. ಅವರೊಂದು ಹೇಳಿರ್ತಾರೆ, ಇವರು ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಅಂತ ಹೇಳ್ತಿರ್ತಾರ. ಮೊದ್ಲು ಏನ್ ಹೇಳಿದ್ರು ಅನ್ನೋದು ಕೇಳಿಸ್ಕೊಬೇಕು, ಕೇಳಿಸ್ಕೊಂಡು ಅರ್ಥ ಮಾಡ್ಕೋಬೇಕು, ಹೇಳಿದ್ ಹಿಂಗಯ್ಯ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಂಡು ಆಮೇಲೆ ನಾನ್ ನಿನಗೆ ಹೇಳ್ಬೇಕಲ್ವಾ. ಹಂಗಾಗಿ ಟಿವಿಲಿ ಗೊಂದಲ ಆಗೋದು ಅಂದ್ರೆ ಅವ್ರಿಗೆ ಅರ್ಜೆಂಟ್ ನಮ್ ಚಾನಲ್ ನಾಗೆ ಫಸ್ಟ್ ಹೇಳಿತ್ತು, ನಮ್ ಚಾನಲ್ ನಾಗೆ ಫಸ್ಟ್ ಹೇಳಿತ್ತು ಅಂತ ಅವ್ರಿಗೂ ಒಂದು ಅದೇನೋ ಎಂಪಿ ಎಂಪಿ ಅಂತಾರ ಅದಂತಾರಪ್ಪ, ಅದೆಂತ ಎಂಪಿನ ಗೊತ್ತಿಲ್ಲ, ಅದು ಜಾಸ್ತಿ ಆಗ್ಬೇಕು ಅಂತ ಅನ್ಬಿಟ್ಟು ಇಷ್ಟು ಜನ ನಮ್ ಟಿವಿಯ ಇಂಥ ದಿನ ಹೆಚ್ಚಿಗೆ ನೋಡಿದ್ರು ಅಂತವ. ಹಂಗಾಗಿ ಅವ್ರ ಏನ್ ಮಾಡ್ತಾರೆ, ತರಾತುರಿನಾಗೆ ತರಾತುರಿನಾಗೆ ಹಣೆ ಹೇಳ್ದಂಗೆ ಅಲ್ಲ, ಅವ್ರಿನ್ನು ಹೇಳ್ ಮುಗಿಸಿರಕ್ಕಲ್ಲ, ಇಲ್ಲಿ ಹೇಳ್ತಾನೆ ಇರ್ತಾರೆ, ಹೇಳಕ್ ಬರ್ತಾರ. ಈಗ ಅವ್ರಿಗೆ ಅರ್ಥ ಆಗಿರಕ್ಕಲ್ಲ, ನಮ್ಗೆಲ್ಲ ಅರ್ಥ ಮಾಡಿಸ್ತಾರೆ, ಹಂಗಾಗಿ ತಳ ಬಿಡಬಹುದು ಅರ್ಥ ಆಗಲಿಲ್ಲ. ಈಗ ಸಂಕ್ರಣ, ಈಗ ಅಣ್ಣಯ್ಯ ಟಿವಿನಾಗೂ ನೋಡೈತೆ, ಪೇಪರು ಓದೈತೆ, ಈಗ ನಮಗೆ ದಿಟವಾಗ್ಲೂ ಅರ್ಥ ಮಾಡಿಸುತ್ತೆ. ಅಲ್ಲ ಮಾಡಿಸ್ಲೇಬೇಕು, ಯಾಕಂದ್ರೆ ನನಗೂ ತಲೆಕೆಟ್ ಹೋಗಿ ಅದರಲ್ಲೇ ಹೋಗಿ ನಾಲ್ಕು ಪೇಪರ್ ತಂದೆ. ಅಂದ್ರೆ ಇನ್ನೊಂದೇನ್ ಗೊತ್ತಾ, ಹಣೆ ಬೇರೆ ಪೇಪರ್ ಅಲ್ಲಿ ಏನೇನ್ ಕೊಟ್ಟಿರ್ತಾರೆ? ಅಲ್ಲ ಹಣೆ ನಾಲ್ಕು ಪೇಪರ್ ತಂದಿರೋದು ಯಾಕೆಂದ್ರೆ ಒಂದ್ ಪೇಪರ್ ನಾಗೂ ಇನ್ನೊಂದ್ ಪೇಪರ್ ನಾಗೂ ಕೆಲವೊಂದ್ ಅಂಶ ಬಿಟ್ಟೋಗಿರ್ತದೆ, ಹಂಗಾಗಿ ಎಲ್ಲಾನು ಸೇರಿಸಿ ಒಟ್ಟಿಗೆ ನಮ್ಗೆ ಹೇಳೋಣ ಅಂತ ಹೇಳಿ ನಾಲ್ಕು ಪೇಪರ್ ಚೆನ್ನಾಗಿ ಓದ್ಕೊಂಡವನೇ ಇಟ್ಕೊಂಡು ಕೂತವನೆ. ಹಣೆಯ ಹೊಸಿ ಏನು ನಮ್ ರೈತರಿಗೆ, ನಮ್ಮ ಜಮೀನು ಹೊಂದಿರೋಂತವ್ರಿಗೆ, ಈ ನಮ್ಮ ಮಧ್ಯಮ ವರ್ಗದವ್ರಿಗೆ ಏನೇನು ಹೊಸಿ ಹೆಚ್ಚಿಗೆ ಸಹಕಾರ ಆಗಂಗೆ ಅನುಕೂಲ ಆಗಂಗೆ ಮಂಡಿಸೋರೆ ಅನ್ನೋದು ಹೇಳಪ್ಪ. ಇದು ಕೃಷಿದು ಬಾರಿ ಒತ್ತು ಕೊಟ್ಬಿಟ್ಟವ್ರಿ ಸರಿಯ ಹಂಗಂತೀಯ, ಅಭಿವೃದ್ಧಿ ಮಾಡ್ಲೇಬೇಕು ಕೃಷಿ ಕ್ಷೇತ್ರವ ಅಂತ ಅನ್ಕೊಂಡು. ಆಮೇಲೆ ಈ ಬೇರೆ ಬೇರೆ ಕ್ಷೇತ್ರವಲ್ಲ ಶಂಕರಣ್ಣ, ಈಗ ಕೈಗಾರಿಕೆ ಆಗ್ಬಹುದು, ಸೇವಾ ವಲಯ ಆಗ್ಬಹುದು, ಮತ್ತೊಂದಾಗ್ಬಹುದು, ಅವೆಲ್ಲ ಹೆಂಗೆ ಅಂತ ಅಂತ ಅಂದ್ರೆ ಅಲ್ಲಿ ಎಷ್ಟು ಜನ ಏನಾರ ಕೆಲಸ ಮಾಡ್ಕೊಳ್ಳಿ, ಅವ್ರ ಭತ್ತ ಬೆಳೆಯಕಾಯ್ತದ ಅಲ್ಲಿ? ಇಲ್ಲ, ಅಕ್ಕಿ ಬೆಳೆಯಕಾಯ್ತದ? ಇಲ್ಲ, ರಾಗಿ ಬೆಳೆಯಕಾಯ್ತದ? ಇಲ್ಲ, ಇಲ್ಲೇ ಬೆಳಿಬೇಕು, ಭೂಮಿನಾಗೆ ಬೆಳಿಬೇಕು, ಭೂಮಿನಾಗೆ ಬೆಳಿಬೇಕು. ಕೃಷಿ ಮಾಡೋರು ಯಾರು ಇರ್ತಾರೋ ಅವರೇ ಬೆಳಿಬೇಕಾದ, ರೈತರೇ ಬೆಳಿಬೇಕು ಅಂತ. ಅದಕ್ಕೋಸ್ಕರವ ಈ ಬೇರೆ ಎಲ್ಲಾ ರಂಗಗಳು ಕೂಡ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಅವೆಲ್ಲ ಸರಿಯಾಗಿ ನಡಿಬೇಕು ಅಂದ್ರೆ ಅವೆಲ್ಲ ಸರಿಯಾಗಿ ನಡಿಬೇಕು ಅಂತ ಅಂದ್ರೆ ಹೊಟ್ಟೆಗೆ ಅನ್ನ ಬೇಕೇ ಬೇಕಾ? ಅದಿಲ್ಲಿ ಬೆಳಿಲಿಲ್ಲ ಅಂತಂದ್ರೆ ಎಲ್ಲ ಹೋಯ್ತದೆ. ಇಲ್ಲ, ಅದಕ್ಕೋಸ್ಕರವ ಅವನ್ನು ಅಭಿವೃದ್ಧಿ ಮಾಡ್ಬೇಕು, ಅವೇನು ಕಡೆಗಣಿಸೋದು ಅಂತ ಅಲ್ಲ, ಅವು ಚೆನ್ನಾಗಿ ನಡಿಬೇಕು ಅಂತ ಅಂದ್ರೆ ಇಲ್ಲಿಂದವ ಅನ್ನ ನೀರು ಸಪ್ಲೈ ಆಗ್ಬೇಕು. ಆಯ್ತಾ, ಅದಕ್ಕೋಸ್ಕರವ ಇದ ಈ ಸರಿ ಮಾಡೋರೆ ಆತರ ಬೇಸಿಕ್ ಚೆನ್ನಾಗಿರ್ಬೇಕು, ಚೆನ್ನಾಗಿದ್ರೆ ಎಲ್ಲವೂ ಚೆನ್ನಾಗಿರ್ತದೆ. ಈ ಬಹಳ ಮುಖ್ಯವಾಗಿ ಶಂಕರಣ, ಈಗ ನೋಡು ನಾನು ನೀನು ಎಲ್ಲವ ಲೋನ್ ತಗೋತಾ ಇದ್ವಿ ಆಯ್ತಾ ಬ್ಯಾಂಕ್ ನಾಗೆ, ಈಗ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತಲೇ ಮಾಡ್ಬಿಟ್ಟವ್ರೆ. ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂದ್ರೆ ಕಾರ್ಡ್ ಏನ್ ಕೊಡಕಲ್ಲ ಅದು? ಅಂದ್ರೆ ಅವ್ರಿಗೆ ವರ್ಷಕ್ಕೆ ನಾವು ಕೊಡ್ತೀವಿ, ಸಾಲ ಕೊಡ್ತೀವಿ ಅಂತ ಬೆಳೆ ಮಾಡೋರಿಗೆ ಇಷ್ಟಿಷ್ಟು ಕೊಡ್ತೀವಿ ಅಂತ ಅನ್ಕೊಂಡು ಮಾಡ್ತಾರಲ್ಲ, ಅದ್ ನೋಡು ಇಷ್ಟು ವರ್ಷ 3 ಲಕ್ಷದವರೆಗೂ ಇತ್ತು. ಹೆಚ್ಚು ಅಂದ್ರೆ 3 ಲಕ್ಷ ಕೊಡೋರು, ಅದಕ್ಕಿಂತ ಜಾಸ್ತಿ ಕೊಡ್ತಿರ್ಲಿಲ್ಲ. ಈಗ ಈ ಸರಿ ಬಜೆಟ್ ಅಲ್ಲಿ ಏನ್ ಮಾಡವ್ರೆ, 5 ಲಕ್ಷಕ್ಕೆ ಮಾಡ್ಬಿಟ್ಟವ್ರು. ನೋಡು ಇದು ಡಬಲ್ ಧಮಾಕ, 5 ಲಕ್ಷದವರೆಗೂ ಸಾಲ ತಗೋಬಹುದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮುಖಾಂತರ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಮುಖಾಂತರ ಆಯ್ತಾ, ಇದಕ್ಕೆ 7% ಬಡ್ಡಿ. ಮೊದ್ಲು ಆಟ ಇತ್ತು ಅಲ್ವಾ? ಮೊದ್ಲು ಅಷ್ಟೇ ಇತ್ತು, ಆದ್ರೆ ನೀನ್ ಕರೆಕ್ಟ್ ಆಗಿ ಲೋನ್ ಕಟ್ಟಿದ್ರೆ 4% ಕಡಿಮೆ ಮಾಡ್ತಾನೆ. ಕಡಿಮೆ ಅಲ್ಲ, 40% ಇಲ್ವೇ ಇಲ್ಲ ಸಬ್ಸಿಡಿ. ಅಲ್ಲಿಗೆ ನಿನಗೆ 3% ಸಿಕ್ತಂಗಾಯ್ತದೆ. ಈಗ ಅದೇನ್ 3 ಲಕ್ಷ ಇತ್ತು, 5 ಲಕ್ಷ ಮಾಡವ್ರೆ 3% ಕರೆಕ್ಟ್ ಆಗಿ ನೀನ್ ಕಟ್ಟದೆ ಅಂತ ಅಂದ್ರೆ 3% ನೀನ್ ಕರೆಕ್ಟ್ ಆಗಿ ಕಟ್ಟಲಿಲ್ಲ ಒನ್ ಟೈಮ್ ಅಲ್ಲಿ ಅದು 7% ಮೊದ್ಲು ಏನಿರ್ತದೆ ಆ 7% ಕಟ್ಬೇಕಾಯ್ತದೆ. ನಾನು ಕರೆಕ್ಟ್ ಆಗಿ ಬಂದ್ ದುಡ್ಡು ತಗೊಂಡೋಗ್ ತಗೊಂಡಾಗ ತಗೊಂಡಿರ್ತೀನಲ್ಲ ಅದಕ್ಕೆ ಸರಿಯಾಗಿ ಕಟ್ತಾ ಬಂತಂದ್ರೆ ನನಗೆ ಕಡಿಮೆ ಮಾಡ್ತಾನೆ ಬಡ್ಡಿಯ. ಇದು ಒಂದು ಅನುಕೂಲ ಮಾಡವ್ರೆ. ಇದು ಅನುಕೂಲ ಜಾಸ್ತಿ ಯಾರಿಗೆ ಅಂತ ಅಂದ್ರೆ ಮೀನಕ್ಕಂಗ್ ಅನುಕೂಲ. ಯಾಕೆಂದ್ರೆ ಹೆಣ್ಮಕ್ಳಿಗೆ, ಹೆಣ್ಮಕ್ಳಿಗೆ ಅಂತ ಅಲ್ಲ, ನೀನ್ ಅವಳು ಗೊಳಕತ್ತಿಯಲ್ಲ ಸಾಲ ಕೊಡೋ ಸಾಲ ಕೊಡೋ ಅಂತವ. ಈಗ ಇಂಥವಲ್ಲೇ ದುಡ್ಡಿರ್ತದಲ್ಲ 5 ಲಕ್ಷ, ಅವಳ ಕೆಳಕ್ ಹೋಯ್ತೀಯ ಅಣ್ಣಯ್ಯ ಏನ್ ಮಾಡವನು ಸಂಕ್ರಣ ಮೀನಕ್ಕ ಈ ಸಲದ್ದು ನಿಂದು ವಯಸ್ಸೆ ನನ್ಗೆ ಕೊಟ್ಬಿಡು ತಗೊಬಿಡುವೆ ಅಂತ ಕುತ್ಕೋತಾರೆ. ಬೇರೆಯವ್ರಿಗೆ ಕೊಡಂಗಿಲ್ಲ, ಬೇರೆಯವ್ರಿಗೆ ಕೊಟ್ರಿ ಅಂತ ಅಂದ್ರೆ ನಿಮಗೆ ಕೊಡೋದ್ನ ನಿಲ್ಸ್ಬಿಡ್ತಾರೆ. ತಗದ್ಕೊಡು ಅಂತ ನನ್ನ ಹತ್ರ ತಗಸ್ಕೋತಾನೆ ಅಂತ ಮಾಡಕ್ ಹೋಗ್ಬೇಡ ನೀನು. ಏನೋ ಅವ್ರು ಕೇಳಿದಾಗ ಒಂದು 50,000 ಲಕ್ಷ ಕೊಡು ಇಸ್ಕ ಅಷ್ಟೇ ವಾಪಸ್ ಮಾಡಿದಾಗ ವಾಪಸ್ ಇಸ್ಕ. ಅಂದ್ರೆ ಈಗ 3 ಲಕ್ಷ ಇದ್ದಿದ್ದ 5 ಲಕ್ಷಕ್ಕೆ ಹೆಚ್ಚಿಗೆ ಮಾಡೋ, 5 ಲಕ್ಷಕ್ಕೆ ಹೆಚ್ಚಿಗೆ ಕರೆಕ್ಟ್ ಆಗಿ ಕಟ್ಕೊಂಡ್ ಹೋದ್ರೆ 4% ಬಡ್ಡಿ ಕಡಿಮೆ ಸಿಗ್ತದೆ. 3%ಗೆ 5 ಲಕ್ಷ ಲೋನ್ ಸಿಕ್ತಂಗೆ ಆಯ್ತು. ಇದು ಒಂದು ಇದೇನ್ ಬೀಜ ತತ್ತಿಯೋ ಗೊಬ್ಬರ ತತ್ತಿಯೋ ಏನ್ ತತ್ತಿಯೋ ಏನ್ ಮಾಡ್ಕತ್ತೀಯ ಎಲ್ಲದಕ್ಕೂ ಇದು ಅನುಕೂಲ ಆಯ್ತದೆ. ಇದು ಒಂದು ಶಂಕರಣ. ಎರಡನೇದು ಈಗ ಹೊಸದೊಂದು ಸ್ಕೀಮ್ ಘೋಷಣೆ ಮಾಡೋರೆ. ಹೊಸ ಸ್ಕೀಮ್ ಅಂತ ಅಂದ್ರೆ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಅಂತ ಹೇಳ್ಬಿಟ್ಟು. ಧನಧಾನ್ಯ ಕೃಷಿ ಯೋಜನೆ, ಧನವೂ ಸಿಗಬೇಕು ಧಾನ್ಯವೂ ಸಿಗಬೇಕು. ಇದು ಏನು ಅಂತ ಅಂದ್ರೆ ಶಂಕರಣ, ಇಲ್ಲಿ ಏನ್ ಮಾಡೋರೆ ಅಂತ ಅಂದ್ರೆ ಈಗ ಕೃಷಿನಲ್ಲಿ ನಾವು ಅಭಿವೃದ್ಧಿ ಹೊಂದಿದೀವಿ ಅಂತ ಹೇಳಿ ಕೆಲವು ಸರಿ ಅಂತೀವಿ, ಹೊಂದಿದೀವಿ ಕೂಡ ನಿಜ. ಆದ್ರೆ ನಮ್ ಜೊತೆ ಹಿಂದುಳಿದರು ಇನ್ನೂ ಸುಮಾರು ಜನ ಅವ್ರೆ, ಅಲ್ಲ ಅವ್ರೆ ಕಂದ್ಬಿಡು ಸುಮಾರು ಜನ ಅವ್ರೆ. ಇವತ್ಕೂ ಈಗ ಎಷ್ಟೋ ಜನಕ್ಕೆ ಸಾಲ ಸಿಗ್ತಾ ಇಲ್ಲ ಆಯ್ತಾ, ಅದಕ್ಕೆ ಬೇಕಾದಂತ ಪಾರಿಕತ್ವ ಇವು ಮಾಡ್ಕೊಂಡಿಲ್ಲ, ದಾಖಲಾತಿಗಳು ಇನ್ನೊಂದಿಲ್ಲ ಮತ್ತೊಂದಿಲ್ಲ ಆಯ್ತಾ. ಆಮೇಲೆ ಈಗೆಲ್ಲವ ಯಂತ್ರೀಕರಣ ಅಂತ ಹೇಳಿ ನಾವು ಕರಿತೀವಿ ಆಯ್ತಾ. ಆ ಯಂತ್ರೀಕರಣ ಎಲ್ಲಾರ್ಗು ಸಿಗ್ತಾ ಇಲ್ಲ, ಇದ್ರೂ ತಗಳ ಅಂತ ಒಂದು ಅನುಕೂಲ ಇಲ್ಲ, ಅನುಕೂಲ ಇಲ್ಲ ಈ ತರದವು. ಈಗ್ಲೂ ನೋಡು ಈಗ ಎಲ್ಲ ನಮ್ಮ ವಿಜ್ಞಾನಿಗಳು ಅವರೆಲ್ಲ ಏನ್ ಹೇಳ್ತಾರೆ ಅಂತ ಅಂದ್ರೆ, ನೀವು ಸಮಗ್ರ ಕೃಷಿ ಮಾಡಿ ಅಂತ ಹೇಳಿ ಅಂತಾರೆ. ಹಂಗೆ ಹೇಳೋದು ಸಮಗ್ರ ಕೃಷಿ ಅಂತ ಅಂದ್ರೆ ಒಂದೇ ಬೆಳೆ ಬೆಳಿಬೇಡಿ, ಅದ್ರ ಜೊತೆಗೆ ಅಂತರ್ ಬೆಳೆ ಅಂತ ಹೇಳಿ ಹಾಕ, ಮಿಶ್ರ ಬೆಳೆ ಅಂತ ಹಾಕ, ಒಂದ್ 4-6 ತರದ ಬೆಳೆ ಮಾಡ್ಕೊಳ್ಳಿ, ಒಂದ್ ಕೈ ಕೊಟ್ರೆ ಒಂದು ಕೈ ಹಿಡಿತದೆ ಅನ್ನೋದು ಒಂದು. ಅದ್ರ ಜೊತೆಗೆ ನೀವು ದನ ಸಾಕಿ, ಕುರಿ ಸಾಕಿ, ಕೋಳಿ ಸಾಕಿ, ಮೊಲ ಸಾಕಿ, ಹೀಗೆ ಬೇರೆ ಬೇರೆದೆಲ್ಲ ಸಾಕೊಂಡು ಒಂದು ಮೀನ್ ಸಾಕೊಳ್ಳೋದು, ಅದಕ್ಕೂ ಬೇಕಾಗಿರೋ ಒಂದು ಫಿಶ್ ಪಾಂಡ್ ಮಾಡ್ಕೊಳ್ಳೋದು, ಈ ತರದೆಲ್ಲ ಮಾಡ್ಕೊಂಡ್ರೆ ಈಗ ರೈತರಿಗೆ ಆದಾಯ ಜಾಸ್ತಿ ಆಯ್ತದೆ, ಇಲ್ಲದ್ರೆ ಹಾಕಲ್ಲ ಅಂತ ಹೇಳ್ತಾರೆ. ಆದ್ರೆಲ್ಲ ನಾವ್ ಅದ್ ಮಾಡ್ತಾ ಇದೀವ, ಮಾಡ್ತಾ ಇಲ್ಲ. ಹಂಗೆ ನೋಡು ನಮ್ ದೇಶದಲ್ಲಿ ಹಿಂದುಳಿದಿರತಕ್ಕಂತ ಅನೇಕ ಜಿಲ್ಲೆಗಳವಂತೆ, ಕೃಷಿನಲ್ಲಿ ಹಿಂದುಳಿದಿರತಕ್ಕಂತ ಜಿಲ್ಲೆ. ಈಗ ಎಷ್ಟೋ ಜನಕ್ಕೆ ಈಗ್ಲೂ ಹೈಬ್ರಿಡ್ ಗೊತ್ತಿಲ್ಲ, ಸುಧಾರಿತ ತಳಿ ಗೊತ್ತಿಲ್ಲ. ಅದೇ ನಾಟಿ ತಳಿ ಇಟ್ಕೊಂಡು ನಾಟಿ ತಳಿ ಒಳ್ಳೇದಲ್ಲ ಅಂತ ಅಲ್ಲ, ಅದು ಒಳ್ಳೇದೇ. ಆದ್ರೆ ಈಗ ನೋಡು ಈಗ ಹೈಬ್ರಿಡ್ ಹಾಕೊಂಡು 1 ಎಕರೆ ಗದ್ದೆಲಿ 40 ಕ್ವಿಂಟಲ್ ಭತ್ತ ಬೆಳೀತಾರೆ. ಈಗ ಯಾವ್ದೋ ನಾಟಿ ತಳಿ ಅದು ಇದು ಅಂತ ಹಾಕೊಂಡ್ರೆ ಅದ್ 10 ಬಂದ್ರು 10 15 ಬಂದ್ರು ಅಷ್ಟೇ ಆಯ್ತಾ. ಈಗ ಅವನೆಲ್ಲವನೇ ಇವನೆಲ್ಲವನೇ ಅಂತ ಯೋಚನೆ ಮಾಡಿದಾಗ ತುಂಬಾ ಅಜಗಜ ಅಂತರ ವ್ಯತ್ಯಾಸ ಇದೆ. ಅದಕ್ಕೆ ಜಿಲ್ಲೆನಲ್ಲಿ ಕೃಷಿನಲ್ಲಿ ಹಿಂದುಳಿದಿರತಕ್ಕಂತ 100 ಜಿಲ್ಲೆಗಳನ್ನ ಆಯ್ಕೆ ಮಾಡ್ಕೊತಾರಂತೆ. 100 ಜಿಲ್ಲೆ ಇಡೀ ನಮ್ ದೇಶದಾಗೆ, ಇಡೀ ದೇಶದಲ್ಲಿ 100 ಜಿಲ್ಲೆ ಆಯ್ಕೆ ಮಾಡೋದು ಈ ವರ್ಷಕ್ಕೆ. ಅದು ಚೆನ್ನಾಗಾಯ್ತು ಅಂದ್ರೆ 3 ವರ್ಷಕ್ಕೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡ್ತಾರೆ, ಅದ್ರಲ್ಲಿ ನಮ್ ಜಿಲ್ಲೆನೂ ಕೂಡ ಸೇರ್ಕೋಬಹುದು ಆಯ್ತಾ. 100 ಜಿಲ್ಲೆ ಆಯ್ಕೆ ಮಾಡ್ಕೊಂಡು ಅಲ್ಲಿ ಉದ್ದೇಶ ಏನು ಅಂತ ಅಂದ್ರೆ, ಈ ಏನಿವತ್ತು ಅವರು ಬೆಳಿತವ್ರ ಬೆಳೆಯ ಅದ್ರದ್ದು ಇಳುವರಿ ಏನ್ ಬರ್ತೈತೋ ಅದೇ ಹೆಚ್ಚಳ ಮಾಡೋದು, ಕೃಷಿ ಉತ್ಪಾದಕತೆಯನ್ನ ಹೆಚ್ಚಳ ಮಾಡೋದು ಆಯ್ತಾ. ಇದ್ರ ಜೊತೆಗೆ ಈಗ ನೋಡು ಕೃಷಿ ಮಾಡೋದ್ ಯಾವಾಗ ನಾವು ಅಂತ ಅಂದ್ರೆ, ನೀರಿರ್ಲೇಬೇಕು, ನೀರಿನ ಸೌಕರ್ಯ ಎಲ್ಲಿರ್ತದೋ. ಈಗ ಯಾವ್ಯಾವ ಹಳ್ಳಿಗೆ ನಾಲೆ ಬಂದ್ವು ಅವುಗಳ ಚಿತ್ರಣನೇ ಬದಲಾಗ್ಬಿಟ್ಟೈತೆ. ನೀನ್ 60, 70, 70 ದಶಕದಲ್ಲಿ ನೋಡಿದ್ರೆ ನಾನ್ ಕಾಣಂಗೆ ಅರಕಲಗೂಡು, ವಾಣಿಜ್ಯಪುರ, ಚನ್ನರಾಯಪಟ್ಟಣ ಇಲ್ಲಿಂದ ಅಲ್ಲವ ನಾಲೆ ಕೆಲಸಕ್ಕೆ ಅಂತ ಹೋಗರು, ಗುಳೆ ಹೋಗ್ಬಿಡೋರು ಎಲ್ಲಿಗೆ ಕಾಫಿ ತೋಟಕ್ಕೆ ಅಂತ ಅನ್ಕೊಂಡು. ಯಾರು ಬರ ಗಿರ ಬಂತು ಅಂತ ಅಂದ್ರೆ ಶಂಕರಣ, ಇಡೀ ಊರ್ಗೂರ ಖಾಲಿ, ಎಲ್ಲ ಕಾಫಿ ತೋಟದಲ್ಲಿರೋದು ಆಯ್ತಾ. ಇವತ್ತು ಅಂತ ಪರಿಸ್ಥಿತಿ ನಾವು ನೋಡಕ್ ಆಯ್ತು. ಐತಲ್ಲ, ಅದಕ್ಕೆ ಕಾರಣ ಏನು ಅಂತ ಅಂದ್ರೆ ನೀರಾವರಿ ಬಂದಿದ್ದು. ನಮ್ ಹೊಲಕ್ಕೆ ಗದ್ದೆಗೆ ನೀರು ಯಾವಾಗ ಬಂತು, ಇಲ್ಲ ನಾವೇ ಬೆಳ್ಕೊಂಡು ಒಂದು ಒಳ್ಳೆ ಬದುಕ ಕಟ್ಕೊಳ್ಳಕ್ಕೆ ಸಾಧ್ಯ ಆಯ್ತಾ. ಹಿಂಗೆ ಈ ನೀರಾವರಿ ಸೌಕರ್ಯವನ್ನ ಹೆಚ್ಚಳ ಮಾಡುವಂಥದ್ದು, ಏನು 100 ಜಿಲ್ಲೆ ಆಯ್ಕೆ ಮಾಡ್ಕೋತಾರೆ ಅಂತ ಹೇಳಿದ್ನ, ಅಲ್ಲಿ ನೀರಾವರಿ ಸೌಕರ್ಯವನ್ನ ಹೆಚ್ಚಳ ಮಾಡುವಂಥದ್ದು ಆಯ್ತಾ. ಆಮೇಲೆ ಆಗ್ಲೇ ಹೇಳದಂಗೆ ಈ ವೈವಿಧ್ಯಮಯ ಬೆಳೆಗಳನ್ನ ಬೆಳೀಲಿಕ್ಕೆ ಅವಕಾಶ ಕೊಡುವಂಥದ್ದು. ಈ ನೋಡಿ, ಒಂದ್ ಕಾಲದಲ್ಲಿ ನಮ್ಮ ಹಾಸನದಲ್ಲಿ ಬರೀ ರಾಗಿ ಬೆಳೆಯರು, ಹುಳ್ಳಿ ಬೆಳೆಯರು, ಅವರೆ ಬೆಳೆಯರು, ಆಲೂಗಡ್ಡೆಗಿಂತ ಹಿಂದೆ ಹೇಳ್ತಿದ್ರು, ನೀರಾವರಿ ಇದ್ದವರು ಆಲೂಗಡ್ಡೆ ಬೆಳೀತಾ ಇದ್ರು ಆಯ್ತಾ, ಇಷ್ಟೇ ಬೆಳೀತಾ ಇದ್ರು. ಇನ್ನು ಅದು ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ಇವತ್ತು ನೀನು ಹಾಸನ ಜಿಲ್ಲೆಯಲ್ಲಿ ಸುತ್ತಾಡ್ಕೊಂಡ್ ಬಂದೇನು, ನಿನ್ಗೆ ಏನ್ ಬೇಕು, ಎಲ್ಲಾ ತರದ್ದು ಸಿಗ್ತದೆ ಜಗತ್ನಲ್ಲಿ. ಏನೋ ಎಲ್ಲಾನು ಬೆಳೀತಾರೆ, ಡ್ರಾಗನ್ ಫ್ರೂಟ್ ಕೇಳಿದ್ದಪ್ಪ ನೀನು, ಇಲ್ಲ ಅದ್ ಬೆಳೀತಾ ಕೂತವ್ರೆ, ಸಪೋಟ ಬೆಳೀತಾ ಕೂತವ್ರೆ, ದಾಳಿಂಬೆ, ಸೇಬು, ಸೇಬ್ನ ಬೆಳೀತಾ ಕೂತವ್ರೆ, ಕಿತ್ಲೆ ಹಣ್ಣು, ಎಲ್ಲ ಒಂದು ಬೆಳೀತಾರ. ಹಿಂಗೆ ಈ ವೈವಿಧ್ಯಮಯವಾದಂತಹ ಕೃಷಿ ಬೆಳೆಗಳನ್ನ ಬೆಳೆಯಲಿಕ್ಕೆ ಆದ್ಯತೆಯನ್ನ ಕೊಡುವಂಥದ್ದು, ಮತ್ತೆ ಈ ಸುಸ್ಥಿರ ಕೃಷಿ ಚಟುವಟಿಕೆಗಳನ್ನ ಅಳವಡಿಕೆ ಮಾಡ್ಕೊಳ್ಳುವಂಥದ್ದು. ಸುಸ್ಥಿರ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಅದು ನಿಲ್ಲಂಗಿಲ್ಲ, ಅಷ್ಟೇ ನಿಲ್ಲಂಗಿಲ್ಲ, ಹೊರಗಡೆಯಿಂದ ತರಂಗಿಲ್ಲ. ಇಲ್ಲಿ ಏನಿರ್ತದ, ಅದನ್ನೇ ಬಳಕೆ ಮಾಡ್ಕೊಂಡು ವರ್ಷ ಪೂರ್ತಿ ಅವನು ಏನಾದ್ರು ಬೆಳ್ಕೊಂಡು ಹೋಯ್ತಾ ಇರಬೇಕು, ಜೊತೆಗೆ ಒಳ್ಳೆ ಫಲವತ್ತತೆಯನ್ನು ಕಾಪಾಡ್ಕೊಂಡು ಬೆಳ್ಕೊಂಡು ಹೋಗ್ಬೇಕು. ಇದಿಷ್ಟು ಮುಖ್ಯ ಉದ್ದೇಶ ಇಷ್ಟು ಆಯ್ತಾ. ಇದು ಈ ಪ್ರಧಾನ ಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಅಂತ ಹೇಳ್ಬಿಟ್ಟು. ಮತ್ತೆ ಈ ಪಂಚಾಯತಿ ಮಟ್ಟದಲ್ಲಯ ಈ ಕೊಯ್ಲೋತ್ತರ ಕಟಾವಾದ್ಮೇಲೆ ಅವನ್ನೆಲ್ಲ ಅಲ್ಲೇ ಸಂಗ್ರಹಣೆ ಮಾಡ್ಕೊಳ್ಳುವಂಥದ್ದು. ಇವತ್ತು ನೀನ್ ಜೋಳ ಬೆಳೆದು, ಭತ್ತ ಬೆಳೆದು, ಇನ್ನೊಂದು ಬೆಳೆದು ಸಂಗ್ರಹಣೆ ಮಾಡ್ಬೇಕು ಸರಿಯಾಗಿ ಅಂತ ಅಂದ್ರೆ ವ್ಯವಸ್ಥೆಗಳಿಲ್ಲ. ನೀನ್ ಮಾಡ್ಲೇಬೇಕು ಅಂತ ಅಂದ್ರೆ ನೀನ್ ಹಾಸ್ತಕ್ ಬರ್ಬೇಕು, ಇಲ್ಲ ಬೆಂಗಳೂರಿಗೆ ಹೋಗ್ಬೇಕು. ಇದೇ ಈ ಪಂಚಾಯತಿ ಮಟ್ಟದಲ್ಲಯ ಮಾಡ್ಕೊಡ್ತೀವಿ ಅಂತ ಹೇಳಿ. ಆಮೇಲೆ ಏನ್ ಅಲ್ಪಾವಧಿ ಮತ್ತೆ ದೀರ್ಘಾವಧಿ ಸಾಲ ಅಂತ ಹೇಳ್ಕೊಡ್ತಾರೋ ಈ ಕೃಷಿಗೆ, ಅದನ್ನ ಹೆಚ್ಚಳ ಮಾಡುವಂಥದ್ದು, ಅದ್ರ ಲಭ್ಯತೆ. ಇವತ್ತು ಈ ಒಂದು ನಮ್ಮ ಒಂದು ಜಿಲ್ಲೆಗೆ ಒಂದು 50 ಕೋಟಿ ಕೊಟ್ಟಿದ್ರು ಅಂತ ಅಂದ್ರೆ ಈ ಒಂದು ಯೋಜನೆ ಅಡಿನಲ್ಲಿ 100 ಕೋಟಿ ಕೊಡ್ತಾರೆ ಆಯ್ತಾ. ಅಂದ್ರೆ ಹೆಚ್ಚಿನ ಹಣವನ್ನ ಕೊಡ್ತಾರೆ. ನಿನ್ಗೆ 5 ಲಕ್ಷ ಸಿಕ್ತು ಅಂತ ಅಂದ್ರೆ ಡಬಲ್ ಆದ್ರೆ 10 ಲಕ್ಷ ಸಿಗ್ತದೆ. ಅಂದ್ರೆ ಉದಾಹರಣೆ ಹೇಳಿದ್ ನಾನು, ಲಿಮಿಟ್ ಇರೋದೆ 5 ಲಕ್ಷ, ನೀನು 1 ಲಕ್ಷ ತಗತ್ತಿದ್ದಾನೆ 2 ಲಕ್ಷ ತಗೋಬಹುದು, 2 ತಗತ್ತಿದ್ದ 4 ತಗೋಬಹುದು, 2.5 ತಗತ್ತಿದ್ದಾನೆ 5 ತಗೋಬಹುದು. ಈ ತರ ಇವೆಲ್ಲಾದ್ರೂ ಮಾಡ್ಬೇಕು ಅಂತ ಹೇಳ್ಬಿಟ್ಟು 100 ಜಿಲ್ಲೆಗಳ ಆಯ್ಕೆ ಮಾಡ್ಕೊಂಡು ಇದ ಇಂಪ್ಲಿಮೆಂಟ್ ಮಾಡ್ತವ್ರೆ. ಇದು ಒಳ್ಳೆ ಯೋಜನೆ ಅಲ್ವಾ? ಯಾಕೆ ಅಂತಂದ್ರೆ ಈಗ ನೋಡು, ಅಲ್ಲಿ ಮೊದಲನೇದಾಗಿ ಆಯ್ಕೆ ಮಾಡ್ಕೊಳ್ಳಕ್ಕೆ ಮನ್ಸು ಮಾಡೋರಲ್ಲ, ಅದು ದಿಟ್ಟವಾಗ್ಲೂ ನಾವು ಕುಸಿ ಮತ್ತೆ ಮೆಚ್ಚಬೇಕಾದಂತ ವಿಚಾರ ಮೀನಕ. ಮತ್ತೆ ಸಂಕ್ರಣ ಹಣಕಾಸು ಹಿಂಗ್ ಸರಾಗವಾಗ ಒಸಿ ರೈತರಿಗೆ ಬಂದ್ರೆ ಏನಾದ್ರೂ ಒಸಿ ಮಾಡುವ ಭಂಗ, ಇನ್ನೂ ಚಂದಕ್ ಮಾಡುವ ಕೇಳುವ ಅಂತ ಓಡಾಡ್ತಾರೆ ಅಲ್ವಾ, ಒಸಿ ಶಕ್ತಿ ಬಂದಂಗ ಆಯ್ತದೆ. ಅದಕ್ಕಾಗಿ ಈ ಕೇಂದ್ರ ಮಟ್ಟದಲ್ಲಿ ಇದೊಂದು ವಿಚಾರ ನನಗೆ ಬಹಳ ಖುಷಿ ಆಯ್ತು ಅಣ್ಣ. ಯಾಕೆಂದ್ರೆ ಈಗ 100 ಜಿಲ್ಲೆ ಆಯ್ಕೆ ಮಾಡ್ಕೊತವ್ರೆ ಅಂತ ನೂರು ನೀವು ದಪ್ಪಟ್ಟು ಅಂದಲ್ಲ ಈಗಲೇ ನೋಡು ನಾನು ಮುಂದಿನ ಬಜೆಟ್ ಹೇಳ್ತಾರೆ ಅಂದ್ರೆ ಈಗ ಸರ್ಕಾರ ಮಾಡಿರೋ ಯೋಜನೆ ಸಫಲ ಆಗಿ ಇನ್ನೂ 100 ಜಿಲ್ಲೆ ಹೆಚ್ಚಿಗೆ ಮಾಡ್ಬಿಟ್ರು ಅನ್ನೋ ತರದಲ್ಲಿ. ಯಾಕೆಂತಂದ್ರೆ ಅಣ್ಣ ಈಗ ನೋಡು, ಅವರು ಒಂದು ಜಿಲ್ಲೆನ ಆಯ್ಕೆ ಮಾಡ್ಕೊಂಡು ಆ ಜಿಲ್ಲೆನಲ್ಲಿ ಏನೆಲ್ಲ ಹಿಂದುಳಿದೈತೆ ಅವ್ರನ್ನ ಹೆಂಗೆ ಅಭಿವೃದ್ಧಿ ಮಾಡಕ್ ಏನ್ ಯೋಜನೆಗಳನ್ನ ಹಾಕಿದ್ರೆ ನಮ್ ರೈತರು ಸಬಲರಾಗಿ ಸದೃಢರಾಗಿ ಜೀವನ ಮಾಡಬಹುದು, ಬದುಕನ್ನ ಕಟ್ಕೋಬಹುದು ಅನ್ನೋದಕ್ಕೆ ಮಾಡಿರ್ತಕ್ಕಂತ ಒಂದು ಈ ಯೋಜನೆ ನಿಜವಾಗ್ಲೂ ಬಹಳ ಚೆನ್ನಾಗೈತೆ ಮೀನಕ್ಕ. ಮುಂದಿಂದು ದ್ವಿದಳ ಧಾನ್ಯ ಆತ್ಮ ನಿರ್ಭರತೆ ಅಂತ ಹೇಳಿ ಮಾಡವ್ರೆ. ದ್ವಿದಳ ಧಾನ್ಯ ಅಂತ ಅಂದ್ರೆ ನೋಡು, ಇವತ್ತು ಬೇಳೆಕಾಳು ಇಲ್ದಾನೆ ನಾವೇನು ತಿನ್ನಕಾಕಲ್ಲ ಮಾಡಕಾಕಲ್ಲ. ನಿನ್ ಬರೀ ಅಕ್ಕಿ ಬೆಳ್ಕೊಂಡು ರಾಗಿ ಬೆಳ್ಕೊಂಡು ಜೀವನ ಮಾಡಕಾಯ್ತದ? ನಿಂತ ಬರೀ ಅಕ್ಕಿ ಇದ್ದ ಅಂತ ಅಂದ್ರೆ ನೀನು ರೊಟ್ಟಿ ಮಾಡ್ಕೋಬಹುದು, ಇಲ್ಲ ಗಂಜಿ ಮಾಡ್ಕೋಬಹುದು, ಅನ್ನ ಮಾಡ್ಕೋಬಹುದು. ನೀನ್ ಅನ್ನ ಮಾಡ್ಕೊಂಡ್ರೆ ತಿನ್ನಕಾಕಲ್ವಾ? ಅದ್ರ ಜೊತೆಗೆ ಏನಾದ್ರು ಬೇಕಾ? ರೊಟ್ಟಿ ಮಾಡಿದ್ರು ಏನಾದ್ರು ಬೇಕಾ? ಗಂಜಿ ಒಂದ್ ಕುಡಿಬಹುದು ನೋಡು ಅಷ್ಟೇ. ನೀನ್ ಗಂಜಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಲ್ಲ ಕುಡಿಯಕಾಯ್ತದ? ಅಲ್ಲ, ಓಲಿ ಒಂದು ದಿನ ಕುಡಿಯಬಹುದು, 2 ದಿನ ಕುಡಿಯಬಹುದು, ಏನ್ ವಾರಗಟ್ಲೆ ತಿಂಗಳಗಟ್ಲೆ ಕುಡ್ಕೊಂಡೆ ಇರಕಾಯ್ತದ? ಅದ್ರಲ್ಲಿ ಬರೀ ಪೌಷ್ಟಿಕಾಂಶ ಸಿಗ್ತದ? ಸಿಗೋದಿಲ್ಲ. ಅದಕ್ಕೋಸ್ಕರವ ಈ ದ್ವಿದಳ ಧಾನ್ಯಗಳನ್ನ ಪ್ರೋತ್ಸಾಹ ಮಾಡಕ್ ನಿಂತವ್ರೆ. ದ್ವಿದಳ ಧಾನ್ಯಗಳು ಬಹಳ ಮುಖ್ಯ, ಯಾಕೆಂದ್ರೆ ಪ್ರೋಟೀನ್ ಅಂಶ ಇರೋದೇ ಅದರಲ್ಲಿ ಆಯ್ತಾ. ಈಗೇನ್ ನಾವು ಅಕ್ಕಿ ರಾಗಿ ಅಂತೀವೋ ಅವು ಎಲ್ಲ ಕಾರ್ಬೋಹೈಡ್ರೇಟ್ ಅಂತ ಹೇಳಿ ಕರೀತಾರೆ, ಕಾರ್ಬೋಹೈಡ್ರೇಟ್ ಅವು ಆಯ್ತಾ. ನಮಗೆ ಶಕ್ತಿ ಕೊಡಂತವು ಹೆಚ್ಚಾಗಿ ಈ ಒಂದು ದ್ವಿದಳ ಧಾನ್ಯಗಳಿಂದ. ಅದು ತೊಗರಿ ಆಗಿರ್ಬೋದು, ಅವರೆಕಾಳು ಆಗಿರ್ಬೋದು, ಅಲಸಂದೆ ಆಗಿರ್ಬೋದು, ಉದ್ದು, ಹೆಸರು, ಹುರುಳಿ, ಇಂಥವು, ಕಡಲೆಕಾಳು, ಇಂಥವು. ಆದ್ರೆ ನೋಡು, ಇತ್ತೀಚೆಗೆ ಶಂಕರಣ ಇವೆಲ್ಲನೂ ಬೆಳೆಯುವಂತ ಪ್ರಮಾಣ ಕಡಿಮೆ ಆಗ್ಬಿಟ್ಟೈತೆ. ಪ್ರದೇಶವೇ ಇಲ್ಲ, ಪ್ರದೇಶವೇ ಇಲ್ಲ, ಭಾರಿ ಕಡಿಮೆ. ಎಷ್ಟು ಕಡಿಮೆ ಆಗೈತೆ ಅಂದ್ರೆ ನಮ್ಮ ದೇಶಕ್ಕೆ ಬೇಕಾಗಿರೋವಷ್ಟು ನಾವು ಬೆಳೆಯಕ್ಕಾಯ್ತಲ್ಲ. ಬರೀ ಈಗ ನಾವು ಬೇರೆ ದೇಶದಿಂದ ತರಿಸ್ಕೊಳ್ಳೋ ಮಟ್ಟಕ್ಕೆ ಆಗ್ಬಿಟ್ಟೈತೆ. ತರ್ಸ್ಕತ್ತಾ ಇದೀವಿ, ತರ್ಸ್ಕತ್ತೀವಿ. ಬೇರೆ ದೇಶದಿಂದ ತರ್ಸ್ತಾ ಇರೋದ್ರಿಂದಲೇ ನಮ್ಗೆಲ್ಲವ ಇಲ್ಲಿ ಬೇಳೆಕಾಳು ರೇಟ್ ಜಾಸ್ತಿ ಆಗಿರೋದು. ಈಗ ನೋಡು ಹುಳ್ಳಿಕಾಳೆ 100 ರೂಪಾಯಿ ಆಗೈತೆ ಅಂದ್ರೆ ಹುಳ್ಳಿಕಾಳ್ ಬೆಳೆಯವರೇ ಇಲ್ವಲ್ಲ ಅಣ್ಣ, ಬೆಳೆಯವರೇ ಇಲ್ಲ, ಬೆಳೆ ಪ್ರದೇಶ ಕಡಿಮೆ ಆಯ್ತು. ಈಗ ಇಲ್ಲಿ ಸ್ವಲ್ಪನೇ ಬೆಳೆದಿರ್ತಾರೆ, ನಮ್ಗೆ ಸಾಕಲ್ಲ ಕೊಡೋದು ಅಲ್ವಾ, ಹಂಗಾಗಿ ತರ್ಸ್ಕೊಳ್ಳೇಬೇಕಾಯ್ತದೆ, ತರ್ಸ್ಕೊಳ್ಳೇಬೇಕು, ರೇಟು ಜಾಸ್ತಿ ಆಯ್ತದೆ. ನೋಡಿ ಎಲ್ಲವನ್ನು ತರ್ಸ್ಕೊತವ್ರೆ, ಇವತ್ತು ಉದ್ದಿನಕಾಳು ತರ್ಸ್ಕೊತವ್ರೆ, ಹೆಸರುಕಾಳು ತರ್ಸ್ಕೊತವ್ರೆ, ಕಡಲೆಕಾಳು ತರ್ಸ್ಕೊತವ್ರೆ, ಬೇಳೆಕಾಳು ತರ್ಸ್ಕೊತವ್ರೆ, ಒಟ್ಟಾರೆ ಎಲ್ಲಾ ತರದ ಕಾಳುಗಳು. ನೋಡು ಇವನ್ನೆಲ್ಲ ದ್ವಿದಳ ಧಾನ್ಯಗಳು ಅಂತ ಹೇಳಿ ಕರಿತೀವಿ. ಈ ನಮ್ಮ ಎಣ್ಣೆ ಕಾಳುಗಳವಲ್ಲ ಅವು ದ್ವಿದಳ ಧಾನ್ಯಗಳೇ, ಸೂರ್ಯಕಾಂತಿ ಆಗ್ಲಿ, ಸೂರ್ಯಕಾಂತಿ, ಶೇಂಗಾ, ಇವೆಲ್ಲ ದ್ವಿದಳ ಧಾನ್ಯಗಳು. ಅವನ್ನ ಬೆಳೆಯೋದು ಕೂಡ ಕಡಿಮೆ ಆಗಿ ಇವತ್ತು ಎಣ್ಣೆನೆ ಉತ್ಪಾದನೆ ಮಾಡಕಾಯ್ತಲ್ಲ ನಮ್ಮಲ್ಲಿ, ಅದು ಕೂಡ ಆಮದ್ ಮಾಡ್ಕೊಳಂಗ್ ಆಗ್ಬಿಟ್ಟೈತಲ್ಲ, ಆಮದ್ ಮಾಡ್ಕೊಳಂಗ್ ಆಯ್ತು. ಈ ಸಮಸ್ಯೆ ಆಗಿ ಈ ಆಮದ್ ಮಾಡಿಸ್ಕೊಂಡಾಗ ಏನಾಯ್ತದ ಶಂಕರಣ ಅಂತ ಅಂದ್ರೆ, ಹೊರಗಡೆ ದೇಶಕ್ಕೆ ನಾವು ಜಾಸ್ತಿ ದುಡ್ಡು ಕೊಡ್ಬೇಕಾಯ್ತದ, ವಿದೇಶಿ ವಿನಿಮಯ ಅಂತ ಹೇಳಿ ನಾವೇನ್ ಗಳಿಸ್ಕೊಂಡಿರ್ತೀವೋ ಅದೆಲ್ಲ ಅಲ್ಲಿ ಕೊಡ್ಬೇಕಾಯ್ತದೆ. ಅಲ್ಲಿ ಕೊಟ್ಟು ನಾವು ತರ್ಸ್ಕೊತಾ ಇದೀವಿ, ಇಲ್ಲಿ ನಾವು 100 ರೂಪಾಯಿ 200 ರೂಪಾಯಿ 300 ರೂಪಾಯಿ ಕೆಜಿಗೆ ತಗತಾ ಇದೀವಿ, ಕೊಡ್ತಾ ಇದೀವಿ, ಕೊಂಡ್ಕೊತಾ ಇದೀವಿ. ಆಯ್ತಾ, ಅದ್ರ ಬದಲು ನಾವೇ ಯಾಕೆ ಬೆಳೆಯಬಾರದು ಅಂತ ಅನ್ಕೊಂಡು ಈ ದ್ವಿದಳ ಧಾನ್ಯದಲ್ಲಿ ನಾವು ಸ್ವಾವಲಂಬನೆ ಸಾಧಿಸಬೇಕು ಅಂತ ಅನ್ಕೊಂಡು ಮುಂದಿನ 6 ವರ್ಷಗಳಲ್ಲಿ ಅಂತಂದ್ರೆ ಒಂದೇ ಸರಿ ಎಲ್ಲ ಹಾಕಲು ಮಾಡ್ತೀನಿ ಅಂದ್ರೆ ಇವೆಲ್ಲ ಹೆಂಗೆ ಅಂತ ಅಂತಂದ್ರೆ 5 ವರ್ಷ 10 ವರ್ಷ 6 ವರ್ಷ ಹಿಂಗೆ ಅಟ್ಲೀಸ್ಟ್ ಮುಂದಿನ 6 ವರ್ಷಗಳಲ್ಲಿ ತೊಗರಿ, ಉದ್ದು, ಈ ಮಸೂರ್ ಧಾನ್ಯ ಅಂತ ಹೇಳಿ ಬರ್ತದಲ್ಲ, ಇವಿಷ್ಟುನ್ನುವೆ ನಾವು ಸ್ವಾವಲಂಬಿ ಮಾಡಬೇಕು ಅಂತ ಅನ್ಕೊಂಡು ಅದಕ್ಕೊಂದು ಒಳ್ಳೆ ಬಿತ್ತನೆ ಬೀಜ ಕೊಡೋ ಅಂತದ್ದು, ಆ ಬೆಳೆಯರಿಗೆ ಪ್ರೋತ್ಸಾಹನ ಕೊಡೋ ಅಂತದ್ದು, ಬೆಳೆಯಕ್ಕೆ ಅವ್ರಿಗೆ ಬೇಕಾದಂತ ತಾಂತ್ರಿಕ ಮಾಹಿತಿ ಕೊಡೋದು, ಈ ತರದ್ದೆಲ್ಲಾನು ಮಾಡ್ಬಿಟ್ಟು ಮಾಡಕ್ಕೆ ಮುಂದಾಗವ್ರೆ. ಇಲ್ಲಿ ಇನ್ನೊಂದೇನು ಅಂತ ಅಂದ್ರೆ ಒಳ್ಳೆ ಅಂಶ ಅಂತಾರೆ ಶಂಕರಣ್ಣ, ನೀವ್ ಎಷ್ಟನಾರು ಬೆಳೀರಿ ದ್ವಿದಳ ಧಾನ್ಯಗಳು ಅಂತ ನಾವ್ ಇಷ್ಟೊತ್ತವರೆಗೆ ಏನ್ ಮಾತಾಡಿದ್ವು, ಎಷ್ಟನಾರು ಬೆಳೀರಿ ನೀವು, ನಾವು ಕೊಡ್ಕೊತೀವಿ ಅಂತಾರೆ ಸರ್ಕಾರ. ನೋಡು ನಾನೀಗ ಅದನ್ನೇ ಕೇಳಕ್ಕಿದ್ದೆ, ಈಗ ಏನೇ ನಾವು ಮಾಡಿದ್ರು ಅಣ್ಣಯ್ಯ, ನಮ್ಗೆ ಒಂದು ಮಾರುಕಟ್ಟೆ ಸಮಸ್ಯೆ, ಎರಡನೇದು ಬೆಲೆ ಇರಕ್ಕಲ್ಲ. ಯಾವಾಗ್ಲೂ ಒಂದ್ಸಲ ಬೆಂಬಲ ಬೆಲೆ ಅಂತ ಘೋಷಣೆ ಮಾಡ್ಬಿಡ್ತಾರೆ, ಆ ಪ್ರಮಾಣದಲ್ಲಿ ನಮ್ಮ ಹತ್ರ ದವಸ ಧಾನ್ಯಗಳು ಇರಕ್ಕಲ್ಲ. ಅಂತದ್ರಲ್ಲಿ ಈಗ ನೀನ್ ನೋಡು ಒಳ್ಳೆ ವಿಚಾರವಾಗಿ ಹೇಳ್ದೆ, ಈ ಸರ್ಕಾರದವರೇ ಮುಂದೆ ಬಂದು ನಿಂತ್ಕೊಂಡು ಅವನ್ನೆಲ್ಲ ಖರೀದಿ ಮಾಡ್ತಾರೆ ಅಂತಂದಾಗ ನಮ್ಗೆ ಬೆಳೆಯೋದ್ರಲ್ಲಿ ಏನು ಮೋಸ ಹಾಕಲ್ಲ, ಮತ್ ಬೆಳೆ ಬಂದಿದ್ರಲ್ಲಿ ಮಾರಾಟ ಮಾಡಕ್ಕೂ ಒಂಥರ ಮನ್ಸಿಗೆ ನೆಮ್ಮದಿ ಇರ್ತದೆ, ಗ್ಯಾರಂಟಿ ಅಲ್ವಾ ಮೀನಕ. ಇಲ್ಲಿ ಇನ್ನೊಂದೇನು ಅಂದ್ರೆ ನೋಡಿ ಶಂಕರಣ್ಣ, ಈಗ ನಮ್ಗೆ ಎಲ್ಲ ಒಂದು ಆತಂಕ ಶುರು ಆಗಿತ್ತು. ಈಗ ಕಳೆದ ಒಂದು 5-6 ವರ್ಷದಲ್ಲಿ ರಾಗಿ ಬೆಳೆಯರ್ ಕಡಿಮೆ ಆಗ್ಬಿಟ್ರು, ಈಗ ಭತ್ತ ಬೆಳೆಯರ್ ಕಡಿಮೆ ಆಗವ್ರೆ, ಭತ್ತ ಎಲ್ಲ ಗದ್ದೆ ಎಲ್ಲ ಹಂಗೆ ಭತ್ತ ಬೆಳೆಯರ್ ಕಡಿಮೆ ಆಗವ್ರೆ, ರಾಗಿಯ ಹೆಚ್ಚು ಕಮ್ಮಿ ಬೆಳೆತಾನೆ ಇರಲಿಲ್ಲ. ಅಯ್ಯೋ ಅದೇನ್ ಬೆಳೆಯೋದು, ಅದ ನಾಟಿ ಮಾಡಕ್ ಜನ ಬೇಕು, ಕುಯ್ಯಕ್ ಜನ ಬೇಕು ಅಂತ, ಆಳುಗಳ ಸಂಖ್ಯೆ ಜಾಸ್ತಿ ಜಾಸ್ತಿ ಕೇಳ್ತದೆ, ಆಮೇಲೆ ಆದಾಯ ಏನ್ ಜಾಸ್ತಿ ಬರ್ತದ, ಅದು ಇಲ್ಲ ಅಂತ ಅಂತ ಅನ್ಕೊಂಡು. ಆದ್ರೆ ನೋಡು ಸರ್ಕಾರದವ್ರು ಯಾವಾಗ ಬೆಂಬಲ ಬೆಲೆ ಕೊಟ್ಬಿಟ್ಟು ಖರೀದಿ ಮಾಡಕ್ ಶುರು ಮಾಡಿದ್ರು, ಇವತ್ತು ರಾಗಿ ಬೆಳೆಯೋರ ಸಂಖ್ಯೆ ಜಾಸ್ತಿ ಆಗೈತೆ, ಜಾಸ್ತಿ ಬೆಳಿತವ್ರೆ. ಹಂಗೆ ಈ ದ್ವಿದಳ ಧಾನ್ಯಗಳನ್ನ ನಾವು ಇಷ್ಟೊತ್ತವರೆಗೆ ಏನ್ ಮಾತಾಡಿದ್ವು ತೊಗರಿ ಉದ್ದು ಅಂತ ಅನ್ಕೊಂಡು, ಈ ಸರ್ಕಾರವೇ ಕೊಟ್ಕೊತದೆ ಅಂದಾಗ ಅದೊಂದು ಫಿಕ್ಸ್ ರೇಟ್ ಕೊಟ್ಟೆ ಕೊಡ್ತದೆ, ಇಷ್ಟೇ ರೇಟ್ ಅಲ್ಲಿ ಕೊಂಡ್ಕೊತಾರೆ. ಹಂಗಾಗಿ ಬೆಳೆಯರು ಕೂಡ ಜಾಸ್ತಿ ಆಗಿ ಆಯ್ತಾರೆ. ಈಗ ರಾಗಿ ಅಷ್ಟೇ ಅಲ್ಲ, ಈಗ ಈ ವರ್ಷದಿಂದ ದ್ವಿದಳ ಧಾನ್ಯನ ನಾವೆಲ್ಲ ಬಳಕಬೇಕು. ಸರ್ಕಾರವೇ ಇಷ್ಟೊಂದು ಹೇಳುವಾಗ ಯಾಕೆ ಮಾಡಬಾರ್ದು ಶಂಕರ? ಮೊದ್ಲು ನಮ್ಗೆ ಇನ್ನೊಂದೇನ್ ಭಯ ಇತ್ತು ಅಂತಂದ್ರೆ ಬೆಳೆಯೋದೇನೋ ಸರಿ ಬೆಲೆ ಸಿಗ್ದೇವ್ ಹೆಂಗಪ್ಪ, ಮಾರ್ಕೆಟ್ ಮಾಡೋದ್ ಹೆಂಗೆ ಅಂತಂತೇಳಿ ಒಂದು ಯೋಚನೆ ಬತ್ತಿತ್ತು. ಈಗ ಏನು ಅಂತಾರೆ, ಈಗ 2-3 ಎಕರೆಗೆ ಒಂದೇ ಬೆಳೆ ಮಾಡೋದ್ರ ಬದಲು ಈಗ ಒಂದು ಕಾಲ್ ಎಕರೆಗೆ ಒಂದ್ ಕಾಳು, ಇನ್ನೊಂದ್ ಕಾಲ್ ಎಕರೆಗೆ ಇನ್ನೊಂದ್ ಕಾಳು ಹಾಕೊಂಡು ಮತ್ತೆ ಇವನೇನು ಮಿಕ್ಸ್ ಆಗಿ ಬೆಳೆದ್ರೆ ಏನ್ ತಪ್ಪಾಕಲ್ಲ, ಬೆಳ್ಕೋಬಹುದು, ಒಂದ ಮನೆಗೆ ಎಲ್ರಿಗೂ ಕಾಳಾದಂಗ್ ಆಯ್ತದೆ. ಹೆಚ್ಚಿಗೆ ಅದಾವ ಬೇಕಾದ್ರೆ ಮಾರಾಟ ಮಾಡಕ್ಕೂ ಭಯ ಇಲ್ವಲ್ಲ. ಈಗ ಸರ್ಕಾರ ಇನ್ನೊಂದು ಬಹಳ ಮುಖ್ಯವಾಗ್ ಶಂಕರಣ, ನನಗೆ ನಿಮ್ಗೆಲ್ಲ ಗೊತ್ತಿರೋ ಅಂತ ವಿಷಯ, ದ್ವಿದಳ ಧಾನ್ಯಗಳು ಅಂತ ಅಂದ್ರೆ ಎಲೆಗಳ ಉದುರಿಸ್ತವೆ, ಅದ್ರ ಜೊತೆಗೆ ಬೇರ್ಗಳಲ್ಲಿ ಗಂಟುಗಳನ್ನ ಸಂಗ್ರಹ ಮಾಡ್ಕೊಂಡು ಏನು ವಾತಾವರಣದಲ್ಲಿ ಸಾರಜನಕ ಇದೆಯೋ ಅದನ್ನೆಲ್ಲ ಸ್ಥಿರೀಕರಣಗೊಳಿಸುವ ನಮ್ಮ ಮಣ್ಣನ್ನು ಕೂಡ ಫಲವತ್ತತೆ ಮಾಡ್ತದೆ. ಅದಕ್ಕೋಸ್ಕರ ನಾವು ಸ್ವಲ್ಪನೇ ಆಗ್ಲಿ ಈ ವರ್ಷದಿಂದ ಶುರು ಮಾಡ್ಬಿಡೋಣ. ಈಗ ಇನ್ನೇನು ಕೊರೆ ಕಳೆದ ತಕ್ಷಣ ಮಾಗಿ ಉಳ್ಮೆ ಮಾಡ್ಕೊಳಕ್ ಶುರು ಮಾಡ್ತೀವಲ್ಲ, ಈ ಗದ್ದೆ ಗಿದ್ದೆ ಮಾಡ್ಕೊಳಕ್ಕಿಂತ ಮುಂಚೆ ಹಿಂಗಿನ ಕಾಳುಗಳು ಹಾಕಬೇಕಲ್ರಪ್ಪ. ಆಗ ಹಾಕ ಟೈಮಲ್ಲಿ ಮರಿದಂಗೆ ಬೀಜ ಸಿಗ ಜಾಗ ಕರ್ಕೊಂಡ್ ಹೋಗು, ನೀನ್ ಒಬ್ಬರೇ ಬೇಕಾದ್ರೆ ತಗೋಬಾ ಬೀಜಗಳ, ಬೇಕಾದ್ರೆ ಹಾಕೊಂಡು ಒಂದ್ 1/2 ಎಕರೆಗೆ 1/2 ಎಕರೆಗೆ ಮಾಡ್ಕೊಳ್ಳನಂತೆ. ಈ ವರ್ಷದಲ್ಲಿ ಒಂದ್ ಪರೀಕ್ಷೆ ಆದಂಗ್ ಆಯ್ತದೆ ಮೀನಕ. ಹೆಂಗೆ ಅಂತಂದ್ರೆ ಇಷ್ಟು ವರ್ಷ ನಮ್ ಜಮೀನಾಗೆ ಏನು ಇಳುವರಿ ಬತ್ತಿತ್ತು, ಏನ್ ಫಲವತ್ತತೆ ಇರ್ತಿತ್ತು, ಈ ಮಣ್ಣು ಪರೀಕ್ಷೆಯಿಂದ ಗೊತ್ತಾಗದಲ್ಲ. ಎಲೆ ಉದುರಿಸಿ ಮತ್ತೆ ನಮ್ಗೆ ಒಸಿ ಈ ಪೋಷಕಾಂಶ ಹೆಚ್ಚಾದಾಗ ಆಟೋಮೆಟಿಕ್ ಆಗಿ ಬಂದೇ ಬತ್ತದೆ, ಇಳುವರಿ ಹೆಚ್ಚಾಗಿ ಆಯ್ತದೆ, ನಮ್ ಮಣ್ಣು ಸಮೃದ್ಧ ಆಯ್ತದೆ. ಆ ತರದಲ್ಲಿ ಶಂಕರಣ್ಣ ಅದೊಂದು ಹೊಸ ಯೋಜನೆ ಮಾಡವ್ರೆ, ಅದ್ರದ್ದು ಸದ್ಬಳಕೆ ಮಾಡ್ಕೊಳ್ಳೋಣ ನಾನು ನೀನು ಎಲ್ಲವ. ಈಗ ಸರ್ಕಾರ ಮಾಡಿದಾಗ ನಾವು ಅದ ಸದ್ಬಳಕೆ ಮಾಡ್ಕೋಬೇಕು, ಸುಮ್ನೆ ಕೂತ್ಕೊಳ್ಳೋದಲ್ಲೋಸ್ಕರ ಅವ್ರ ಪಾಡ್ಗ ಅವ್ರು ಮಾಡ್ತಾರೆ ನಮ್ಮ ಪಾಡಿ ನಾವಿರೋಣ ಅಂತೇಳಿ ಮಾಡ್ಕೊಳ್ಳೋಂತದ್ದಲ್ಲ, ಅದೆಲ್ಲದನ್ನು ಕೂಡ ಮಾಡ್ಕೋಬೇಕು. ಇದ್ರ ಜೊತೆಗೆ ಮತ್ತೊಂದೇನು ಮಾಡವ್ರೆ ಅಂತ ಅಂದ್ರೆ ಶಂಕರಣ್ಣ, ಈ ಗ್ರಾಮೀಣ ಜನರಿಗೆ ಗ್ರಾಮಗಳಲ್ಲೇ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳವ್ರೆ. ಇದು ಬಾರಿ ಒಂದು ಬಹಳ ಮುಖ್ಯವಾದಂತ ಒಂದು ಅಂಶ. ಯಾಕೆ ಅಂತ ಅಂದ್ರೆ ಶಂಕರಣ್ಣ, ಈಗ ಗ್ರಾಮಗಳಲ್ಲಿ ಯುವಕರಿಲ್ಲ, ಕೆಲಸ ಹುಡ್ಕೊಂಡು ಎಲ್ಲ ಬೆಂಗಳೂರು ಮೈಸೂರು ಬಾಂಬೆ ಅಂತ ಅನ್ಕೊಂಡು ದೊಡ್ಡ ದೊಡ್ಡ ನಗರಕ್ಕೆ ಹೋಗ್ಬಿಡ್ತಾರೆ, ದೊಡ್ಡ ದೊಡ್ಡ ನಗರಕ್ಕೆ ಹೋಗ್ಬಿಡ್ತಾರೆ. ಇಲ್ಲಿ ಅವ್ರು ಇಲ್ಲದೆ ಇರೋದ್ರಿಂದ ಭಾರಿ ಸಮಸ್ಯೆಗಳು, ಆಯ್ತಾ, ಇಲ್ಲಿ ಕೆಲಸ ಮಾಡೋರಿಲ್ಲ, ಕೃಷಿ ಮಾಡೋರಿಲ್ಲ, ಅಪ್ಪ ಅವ್ನ ನೋಡ್ಕೊಳ್ಳೋರಿಲ್ಲ, ಇಂಥದೆಲ್ಲ ಸಮಸ್ಯೆಗಳು ಆಯ್ತವೆ. ಈಗ ಅದಕ್ಕೋಸ್ಕರವ ಇವ್ರ ಸಮಸ್ಯೆ ಅರ್ಥ ಮಾಡ್ಕೊಂಡು ಅಲ್ಲೇ ಮಾಡ್ಬೇಕು, ಗ್ರಾಮ ಮಟ್ಟದಲ್ಲ ಉದ್ಯೋಗ ಸೃಷ್ಟಿ ಮಾಡಿದ್ರೆ ಯಾರು ಹೋಗ್ಬಿಟ್ಟು ಹೋಗಲ್ಲ, ಇಲ್ಲೇ ಕೆಲಸ ಮಾಡ್ಕೊಂಡು ಇಲ್ಲೇ ಇರ್ತಾರೆ, ಅವ್ರಿಗೂ ಏನು ಸಂಬಳ ಅನ್ನೋದೊಂದು ಇರ್ತದೆ ಸಿಗ್ತದೆ ಅಂತ ಒಂದು ಕೃಷಿ ಚಂದಕ್ಕೆ ಆಯ್ತದೆ ಯುವಕರು ನೆಲೆಸಿದ್ರೆ ಗ್ರಾಮದಲ್ಲಿ ಅಲ್ವಾ. ಈಗ ಅದಕ್ಕೋಸ್ಕರವ ಬಹಳ ಮುಖ್ಯವಾಗಿ ಆಗ್ಬೇಕಾಗಿರೋದೇನು ಅಂತ ಅಂದ್ರೆ ಕೌಶಲ್ಯ ವೃದ್ಧಿ ಆಗ್ಬೇಕು. ಅಂದ್ರೆ ಏನೇನ್ ಕೆಲಸ ಮಾಡ್ತಾನೆ ಆ ಕೆಲಸದಲ್ಲಿ ಅವನಿಗೆ ಅನುಭವದ ಮಟ್ಟಿಗೆ ಪ್ರಾವೀಣ್ಯತೆ ಇರಬೇಕು ಅಂತವ. ಹೌದು, ಆ ಪ್ರಾವೀಣ್ಯತೆ ಕೊಡ್ಲಿಕ್ಕೆ, ತರಬೇತಿ ಕೊಡ್ಲಿಕ್ಕೆ, ಕೌಶಲ್ಯ ವೃದ್ಧಿ ಮಾಡ್ಲಿಕ್ಕೆ ಏನ್ ಬೇಕೋ ಅದನ್ನು ಮಾಡ್ತಾರೆ. ಅದ್ರ ಜೊತೆಗೆ ಈಗ ಬಂಡವಾಳ ಹೂಡಿಕೆ ಮಾಡ್ಬೇಕಲ್ಲ, ಸುಮ್ಸುಮ್ನೆ ಕೆಲಸ ಮಾಡುವಂತ ಅಂತ ಅಂದ್ರೆ ಹೊಲ ಜಮೀನಲ್ಲಿ ಹೋಗಿ ಕೆಲಸ ಮಾಡಕ್ ಆಯ್ತದ? ಆಗಲ್ಲ. ಈಗ ಕೌಶಲ್ಯ ವೃದ್ಧಿ ಆಯ್ತು ಅಂತ ಅಂದ್ರೆ ಅವ್ರ ಕೌಶಲ್ಯಕ್ಕೆ ತಕ್ಕನಾಗಿ ಏನಾದ್ರು ಅಂತ ಮಾಡ್ಬೇಕು ಅವನು. ಅದ್ ಮಾಡಕ್ಕೋಸ್ಕರವ ಅವ್ನಿಗೆ ಬಂಡವಾಳ ಬೇಕಾಯ್ತದೆ. ಅದು ಜಾಗಕ್ಕೆ ಬೇಕಾಗ್ಬಹುದು, ಬಿಲ್ಡಿಂಗ್ ಬೇಕಾಗ್ಬಹುದು, ಯಂತ್ರಗಳನ್ನ ಖರೀದಿ ಮಾಡ್ಲಿಕ್ಕೆ ಬೇಕಾಗ್ಬಹುದು, ಮೂಲಭೂತ ಸೌಕರ್ಯಗಳನ್ನು ವೃದ್ಧಿ ಮಾಡ್ಲಿಕ್ಕೆ ಬೇಕಾಗ್ಬಹುದು. ಅಂತ ಬಂಡವಾಳನ ಸರ್ಕಾರದ ಕಡೆಯಿಂದಲೇ ಹೂಡ್ಕೊಡ್ತಾರೆ, ಆಯ್ತಾ. ಅದ್ರ ಜೊತೆಗೆ ಈ ತಂತ್ರಜ್ಞಾನವನ್ನು ಕೂಡ ಬಳಕೆ ಮಾಡುವಂತದ್ದು. ನೀನು ಕೌಶಲ್ಯ ವೃದ್ಧಿ ಮಾಡ್ಕೊಂಡು ಕೂತ್ಕೊಂಡು ಕೈಲೇ ಎಲ್ಲರೂ ಕೆಲಸ ಮಾಡುವಂತ ಅಂತ ಅಂದ್ರೆ ಆಗೋದಿಲ್ಲ, ಅದು ಹೆಚ್ಚು ಆದಾಯ ತಂದ್ಕೊಡಂತದ್ದಲ್ಲ. ಅದ್ರ ಬದಲಿಗೆ ಅದಕ್ಕೆ ಸಂಬಂಧಪಟ್ಟಂತ ತಂತ್ರಜ್ಞಾನಗಳು ಏನವೆ ಅವು ಅಳವಡಿಕೆ ಮಾಡ್ಕ, ಯಂತ್ರಗಳೇನವೆ ಅವು ತಗೊಂಬ, ಅವನ್ ಮಾಡ್ಕೊಂಡು ಈ ಮೂಲಕವ ಉದ್ಯೋಗ ಸೃಷ್ಟಿಯನ್ನ ಇಲ್ಲೇ ಮಾಡುವಂತದ್ದು ಅಂತ ಗ್ರಾಮೀಣ ಮಟ್ಟದಲ್ಲೇ. ಈಗ ನೋಡು, ನಾವ್ ಯಾವ್ದಕ್ಕೆ ಆಗ್ಲಿ ಇವತ್ತು ಏನಾದ್ರು ಒಂದ್ ಬೇಕು ಅಂತ ಏನ್ ಮಾಡ್ತೀವಿ, ಮರಕಲೂರ್ಗ್ ಹೋಯ್ತಿವಿ, ಪಣಸಪುರ್ಗ್ ಹೋಯ್ತಿವಿ, ಹಾಸನಕ್ಕೆ ಹೋಯ್ತಿವಿ, ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಮೈಸೂರ್ಗ್ ಹೋಯ್ತಿವಿ, ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಬೆಂಗಳೂರು, ಆಯ್ತಾ. ಈಗ ನೋಡು, ಈಗ ಒಂದ್ ಸಣ್ಣದು ಈ ಕಳೆ ಹೊಡೆಯ ಮಿಷನ್ ಏನಾದ್ರು ಕೈ ಕೊಡ್ತು ಅಂತ ಅಂತ ಅಂದ್ರೆ ತಗೊಂಡು ಹಾಸ್ತಕ್ ಬರ್ಬೇಕಾದ, ಹೌದು, ರಿಪೇರಿ ಮಾಡ್ಸ್ಕೊಂಡು ರಿಪೇರಿ ಮಾಡ್ಕೊಂಡು ಹೋಗಿ. ಅದ್ರ ಬದಲು ಅಲ್ಲೇ ಗ್ರಾಮೀಣ ಭಾಗದಲ್ಲೇ ಕೌಶಲ್ಯ ತರಬೇತಿ ಕೊಟ್ಬಿಟ್ರೆ ಅಲ್ಲೇ ಮಾಡ್ತಾನೆ, ಅವ್ರ ಊರ್ ಎಲ್ಲಿರ್ತದ ಅಲ್ಲೇ ರಿಪೇರಿ ಮಾಡ್ಸ್ಕೋಬಹುದಾ? ಇಲ್ಲಿ ಬರೋ ಖರ್ಚು ತಪ್ಪತ್ತು, ಅಲ್ಲಿ ಬಂದೋಗ ಸಮಯ ಟೈಮ್ ಉಳಿತು, ಹಿಂಗೆ ಮತ್ ಅವನಿಗೊಂದು ಉದ್ಯೋಗನೂ ಆಯ್ತು ಅಲ್ಲಿರೋದ್ರಿಂದ, ಇವ್ರ ಟೈಮ್ ಉಳಿತು, ದುಡ್ಡು ಉಳಿತು. ಹಂಗೆ ಆ ತರದನ್ನ ಗ್ರಾಮೀಣ ಮಟ್ಟದಲ್ಲೇ ಮಾಡ್ಬೇಕು ಅಂತ ಹೇಳಿ ಮಾಡಿರೋದು. ಅದಕ್ಕೆಲ್ಲ ಮೂಲಭೂತ ಬಂಡವಾಳನ್ನು ಒದಗಿಸ್ಕೊಡ್ತೀನಿ ಅಂತ ಸರ್ಕಾರವೇ ಹೇಳ್ಬೇಕಾದ್ರೆ, ಈ ತರದೊಂದು ಟ್ರೈನಿಂಗ್ ತಗೊಂಡು ನಮ್ಮ ಏನು ಯುವಕರು ಇರ್ತಾರೆ, ಯುವಕರು ಜೊತೆಗೆ ಈಗ ನಾವುಗಳು ಕಲ್ತ್ಕೊಂಡ್ರೆ ನಾವು ನಮ್ಮ ಮಟ್ಟದಲ್ಲೂ ಮಾಡ್ಕೋಬಹುದು. ತಕ್ಷಣಕ್ಕೆ ಅವ್ರು ಇವರು ಸಿಕ್ತಿಲ್ಲ ಆ ಕಡೆ ಈ ಕಡೆ ಹೋಗವ್ರೆ ಅಂತ ತಂದಾಗ ಮಾಡ್ಕೊಳ್ಳೋಕೆ ಅನುಕೂಲ ಆಯ್ತದೆ. ಕೆಲಸ ನಿಲ್ಲಕ್ಕಲ್ಲ, ಸರಾಗವಾಗಿ ಮುಂದುವರಿಯಿತಲ್ಲ ಅಲ್ವಾ, ಎಣ್ಣೆ ಹೇಳ್ದಂಗ ಪೇಟೆಗೆ ಹೋಗೋದು ಬರೋದು ಯಾವ ಟೈಮ್ ತಗೊಳ್ಳೋದು, ಹೌದು, ಖರ್ಚು ಜೊತೆಗೆ ಟೈಮು ಹಾಳು. ಕೆಲಸ ಆ ಕೆಲಸ ಆಗಕ್ಕೆ ಇಲ್ಲ. ಹಂಗಾಗಿ ಈ ತರದ ಒಂದು ಯೋಜನೆಯನ್ನು ಬಹಳ ಚೆನ್ನಾಗಿ ಮಾಡವ್ರೆ ಅಣ್ಣ ಮಾಡವ್ರೆ. ಆ ಮೂಲಕವ ನೋಡು, ಗ್ರಾಮೀಣ ಭಾಗದಲ್ಲೇ ಗ್ರಾಮೀಣ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡೋ ಮೂಲಕ ಗ್ರಾಮೀಣ ಆರ್ಥಿಕತೆಗೆ ಹೊಸ ಚೈತನ್ಯ ಕೊಡ್ತೀವಿ ಅಂತ ಹೇಳ್ಬಿಟ್ಟವ್ರೆ. ಅಂತ ಅಂದ್ರೆ ಇವತ್ತೇನು ಹಳ್ಳಿಲಿ ದುಡ್ದಿದ್ದೆಲ್ಲವ ಸಿಟಿಗೆ ಬಂದು ಖರ್ಚು ಆಯ್ತಾಯ್ತು, ಇದು ಅಲ್ಲೇ ಖರ್ಚಾಗಬೇಕು, ಅಲ್ಲಿಗೆ ಸಿಗಬೇಕು. ಹಳ್ಳಿ ಅಭಿವೃದ್ಧಿ ಆಯ್ತದೆ, ಹಳ್ಳಿ ಜನಗಳು ಬೆಳವಣಿಗೆ ಆಯ್ತಾರೆ, ಮತ್ತೆ ಸಂತುಷ್ಟವಾಗೂ ಇರ್ತಾರೆ, ದುಡ್ಡು ಇರ್ತದೆ, ಆರ್ಥಿಕ ಚಟುವಟಿಕೆಗಳು ಗ್ರಾಮೀಣ ಮಟ್ಟದಲ್ಲೇ ನಡೀತವೆ ಅಂತ ಹೇಳ್ಬಿಟ್ಟು ಇದೊಂದ ಗುರುತು ಮಾಡವ್ರೆ. ಇದ್ರ ಜೊತೆಗೆ ಇನ್ನೂ ಒಂದು ಯೋಜನೆ ಏನು ಅಂದ್ರೆ ಶಂಕರಣ, ಕೃಷಿ ಮತ್ತೆ ಹಣ್ಣುಗಳಿಗೆ ಒಂದು ಸಮಗ್ರ ಯೋಜನೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು, ಹಣ್ಣಿಗೂ ಸೇರಿಸಿ ಯಾಕೆ ಕೊಡ್ತಾರೆ ಅಂತ ಅಂದ್ರೆ, ಈಗ ಇಷ್ಟು ದಿವಸ ಹೆಂಗಿತ್ತು ಅಂತ ಅಂತ ಅಂದ್ರೆ ನಮ್ಗೆ ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ಸಾಕು ಅಂತ ಹೇಳಿದ್ರು, ಆಯ್ತಾ, ಹೊಟ್ಟೆ ತುಂಬಾ ಸಿಕ್ಕಿದ್ರೆ ಸಾಕು. ಹಿಂದೆ ಒಂದ್ 20-30 ವರ್ಷದಿಂದ ಅದು ಸಿಗ್ತಾ ಇರಲಿಲ್ಲ, ಇವಾಗ ಹೊಟ್ಟೆ ತುಂಬಾ ಊಟ ಸಿಗ್ತದೆ, ಆಯ್ತಾ. ಆದ್ರೆ ಇವಾಗ ಈ ಮೆಡಿಕಲ್ನವರು ಇವರೆಲ್ಲ ಏನ್ ಹೇಳ್ತಾರೆ ಅಂತ ಅಂತ ಅಂದ್ರೆ, ವಿಶ್ವ ಆರೋಗ್ಯ ಸಂಸ್ಥೆ, ನೀನ್ ಬರೀ ಅನ್ನ ಉಣ್ಣದಲ್ಲ, ಬರೀ ಮುದ್ದೆ ಉಣ್ಣದಲ್ಲ, ಬರೀ ಸಾರು ಪಲ್ಯ ತಿನ್ನೋದಲ್ಲ, ಅದ್ರ ಜೊತೆಗೆ ಒಂದು ದಿವಸದಲ್ಲಿ ಇಷ್ಟು ಹಣ್ಣು ಕೂಡ ತಿನ್ಬೇಕು, ನೀನು ಆರೋಗ್ಯವಾಗಿ ಚೆನ್ನಾಗಿ ಚಟುವಟಿಕೆಯಿಂದ ಇರಬೇಕು ಅಂತ ಅಂದ್ರೆ ಹಣ್ಣುಗಳನ್ನು ಕೂಡ ತಿನ್ಬೇಕು. ಬರೀ ಕಾರ್ಬೋಹೈಡ್ರೇಟ್ ತಿನ್ನೋದಲ್ಲ, ಪ್ರೋಟೀನ್ ತಿನ್ಬೇಕು, ತರಕಾರಿಗಳು ತಿನ್ಬೇಕು, ಹೊಟ್ಟೆನು ತಿನ್ಬೇಕು, ಮಾಂಸನು ತಿನ್ಬೇಕು, ಮೀನ್ ತಿನ್ಬೇಕು, ಅದ್ರ ಜೊತೆಗೆ ಹಣ್ಣುಗಳನ್ನು ತಿನ್ಬೇಕು. ಅದ್ರ ಜೊತೆಗೆ ಇದಕ್ಕೂ ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳೋರು. ಇದು ನೋಡಿ ಕಡೆ ಎಲ್ಲ ವಿಚಾರ ಹೇಳ್ಬಿಟ್ಟು ಕಡೆಗೆ ನಮ್ಮ ಮನೆಯ ಬಂಪರ್ ವಿಚಾರನ ಹೇಳೋದು ಬಹಳ ಖುಷಿ ಆಯ್ತು ಬಿಡು ಒಡೆಯ. ಈಗ ಅದ್ರ ಜೊತೆಗೆ ನೋಡು, ನಾನು ಆಗ್ಲಿಂದ ಹೇಳದಂತಿದ್ದೆ, ನೀನಾಗ್ಲೇ ಗ್ರಾಮ ಮಟ್ಟದಲ್ಲಿ ಕೌಶಲ್ಯ ತರಬೇತಿ ಇವರಿಗೆಲ್ಲ ಅವಕಾಶ ಐತೆ ಅಂತಂದಲ್ಲ, ಹಿಂಗೆ ಯಾವ್ದಾದ್ರು ಒಂದು ಬೇರೆ ಟ್ರೈನಿಂಗ್ ಐತಾ ಅಂತ ಬಸಿ ಇದ್ರೆ ಹೇಳ್ಬಿಡು. ಈಗ ಸದ್ಯಕ್ಕೆ ನೋಡು, ಈ ಇದು ಪಶುಪಾಲನಾ ಇಲಾಖೆಯವರು ಕುರಿ ಮತ್ತೆ ಹಂದಿ ಸಾಕಾಣಿಕೆಗೆ ಒಂದು ತರಬೇತಿ ಇಟ್ಕೊಂಡವ್ರೆ. ಯಾವಾಗ? ಫೆಬ್ರವರಿ 12-13 ಅಂದ್ರೆ ಈಗ ಬರ್ತದಲ್ಲ ಬುಧವಾರ ಮತ್ತೆ ಗುರುವಾರಕ್ಕೆ, ಬರೋ ಬುಧವಾರ ಗುರುವಾರಕ್ಕೆ ಇಟ್ಕೊಂಡವ್ರೆ. ಈಗ ನೀನು ಒಂದಷ್ಟು ಕುರಿನೂ ಮೇಕೆನೂ ತಂದು ಕಟ್ಕೋಬೇಕು ಅಂತ ಅಂತ ಅನ್ಕೊಂಡಿದ್ದಲ್ಲ, ಈ ಸುಷ್ಮನೆ ತಂದು ಕಟ್ಕೊಳ್ಳೋದಕ್ಕೆ ನೀನ್ ಯಾವ ತಳಿ ತರಬೇಕು, ಎಷ್ಟು ತೂಕ ಇರುವಾಗ ತರಬೇಕು, ಹೆಂಗ್ ತರಬೇಕು, ತಂದಿದ್ದ ಹೆಂಗ್ ಸಾಕ್ಬೇಕು, ಇದಿಷ್ಟು ತರಬೇತಿಯ ಕೊಡ್ತಾರೆ. ತರಬೇತಿ ಇದು ಹಾಸನದಲ್ಲಿರೋದು ಶಂಕರಣ್ಣ, ಹೌದಾ? ಸಂತೆಪೇಟೆಯಲ್ಲಿ ಈ ಪಶುಸಂಗೋಪನಾ ಇಲಾಖೆ ಉಪನಿರ್ದೇಶಕರ ಕಚೇರಿ ಐತಲ್ಲ, ಅಲ್ಲಿ ತರಬೇತಿ ಕೇಂದ್ರ ಐತೆ. ಅಲ್ಲಿಗೆ ಬೆಳಗ್ಗೆ 10:00 to 12:00 ಹಾಜರಿರ್ಬೇಕು ಅಂತ ಹೇಳಿ ಹೇಳವ್ರೆ. ಅಂದ್ರೆ ನೋಂದಣಿಗಿಂದಣಿ ಮಾಡ್ಕೊಳಂಗಿಲ್ಲ, ನೇರವಾಗಿ ಹೋಗಿ ತರಬೇತಿಗೆ ಹೋಗಿ ಸೇರ್ಕೊಬಿಡ್ಬೋದು. ನೇರವಾಗಿ ಹೋಗ್ಬೋದು 12-13 ಕುರಿ ಮತ್ತೆ ಮೇಕೆ ಸಾಕಾಣಿಕೆ ಬಗ್ಗೆ, ಫೆಬ್ರವರಿ 19-20 ಹಂದಿ ಸಾಕಾಣಿಕೆ ಬಗ್ಗೆ, ಅದ್ರ ಮುಂದಿನ ವಾರಕ್ಕೆ. ಹಿಂಗೆ ಇದೊಂದು ತರಬೇತಿ ಇದೆ, ಎರಡು ತಗೋಬಿಡೋಣ ನಾವು, ಮೂರ್ ಜನ ಎರಡು ತರಬೇತಿ ತಗೊಂಡು ಸ್ವಲ್ಪ ಒಂದಿಷ್ಟು ಹಂದಿ ಸಾಕಾಣಿಕೆ ಮಾಡೋಣ, ಇವೆಲ್ಲ ಸ್ವಲ್ಪ ರೂಢಿಸ್ಕೋಬೇಕು ಶಂಕರಣ್ಣ. ಇಲ್ಲ ಅದು ಆಮೇಲೆ ಅಲ್ಲಿ ನೀನ್ ಹೇಳ್ದಂಗೆ ಅಲ್ಲಿ ಹೋದಾಗ ನಾವ್ ಏನೇ ಸಾಕ್ಲಿ ಸಾಕ್ಬೇಕು ಅಂತ ಅನ್ಕೊಂಡಿರ್ಲಿ, ಮೊದಲನೇದಾಗಿ ಅದನ್ನ ಸಾಕದ ಹೆಂಗೆ ಅಂತ ಹೇಳ್ಕೊಡ್ತಾರೆ, ಎರಡನೇದಾಗಿ ಅವಕ್ಕೆ ಕಾಯಿಲೆ ಕಸಾಲೆ ಬರ್ದಂಗೆ ಹೆಂಗ್ ನಿರ್ವಹಣೆ ಮಾಡ್ಬೇಕು ಅಂತ ಹೇಳ್ತಾರೆ, ಜೊತೆಗೆ ನಮಗೆ ಮಾರಾಟ ಮಾಡೋದ್ ಹೆಂಗೆ ಅನ್ನೋದ್ರದ್ದು ಅವರು ಎಲ್ಲಾ ತರದಲ್ಲೂ ಮಾರ್ಗದರ್ಶನ ಕೊಡೋದ್ರಿಂದ ಇಂತ ಒಂದು ಟ್ರೈನಿಂಗ್ ತಗಂದ್ರೇನೆ ಅನುಕೂಲ ಆಯ್ತದೆ. ನೀನ್ ಹೇಳ್ದಂಗೆ ಈಗ 12-13 ಬುಧವಾರ ಗುರುವಾರಕ್ಕೆ ಮೊದ್ಲು ಹೋಗಿ ಈ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ತರಬೇತಿ ತಗೊಳ್ಳೋಣ, ಮಾತಾದ್ರೂ ಮುಂದಿನ ವಾರಕ್ಕೆ ಹಂದಿ ಸಾಕಣೆ ಬಗ್ಗೆ ಯೋಚನೆ ಮಾಡೋಣಂತೆ. ನೋಡು ಮಾತಾಡ್ತಾಣೆ, ಬಹಳನೆ ಹೊತ್ತಾಗೋಯ್ತು, ಅಲ್ಲಿ ಹಿಂದ್ಗಡೆ ಒಲೆ ಮೇಲೆ ಏನಾರು ಇಡ ಕೇಳಕ್ಕೆ ಹೇಳಿದ್ದ ಹೆಂಗೆ ನಿಮ್ ಮನೆಯವ್ರಿಗೆ ಅದೇನ್ ಆಗೈತ ಕೇಳು. ಹೇಳಿದ್ದೆ ಕಷಾಯ ಮಾಡೋರೆ ಕುಡ್ಕೊಂಡು ಹೋಗಿ ಮೀನಕ್ಕ, ನೀನೇನು ಅರ್ಜೆಂಟ್ ಮಾಡ್ಬೇಡ, ನೀನು ಕಷಾಯ ಕುಡ್ಕೊಂಡೆ ಹೋಗೋಣಂತೆ. ನಡಿಯಪ್ಪ. ಇದುವರೆಗೂ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಇದು ಇಂದಿನ ಕೃಷಿ ರಂಗ. ಹೂವಿನವರು, ಕ್ಯಾಟರಿಂಗ್ ನವರು, ಬ್ಯಾಂಡ್ ನವರು, ತಗೊಳ್ಳೋಣ. ಎಲ್ಲಾ ಹೋಗುತ್ತೆಪ್ಪ, ಸ್ವಲ್ಪ ಆಚೆಚಾದ್ರೂ ಹಣ ಹೋಗುತ್ತೆ. ಅರೆ, ಬ್ಯಾಂಕ್ ಸಂಭಳಿಸುತ್ತೆ. ಹೇಗೆ? ನಾನು ಪಾಸಿಟಿವ್ ಪೇ ಸಿಸ್ಟಮ್ ನಲ್ಲಿ ರಿಜಿಸ್ಟರ್ ಆಗಿದ್ದೀನಿ. ಬ್ಯಾಂಕ್ಗೆ ಚೆಕ್ಸ್ ಮತ್ತು ಬೆನಿಫಿಷಿಯರೀಸ್ ನ ಮಾಹಿತಿ ಕೊಟ್ಟಿದ್ದೀನಿ. ಬ್ಯಾಂಕ್ ಚೆಕ್ ಮಾಡುತ್ತೆ, ಪರಿಶೀಲಿಸುತ್ತೆ, ಡೀಟೇಲ್ಸ್ ಮ್ಯಾಚ್ ಆಗದಿದ್ರೆ ಕ್ಲಿಯರೆನ್ಸ್ ಆಗೋಲ್ಲ. ಹೌದಾ? ನನ್ಗೆ ಕೊಡಿ. ಫೋಟೋದವರು, ಲೈಟ್ನವರು, ಮಂಟಪದವರು, ಆರ್ಬಿ ಹೇಳುತ್ತೆ ಜಾಣರಾಗಿರಿ, ಜಾಗರೂಕರಾಗಿರಿ. ಸರಿಯಾಗಿ ಹೇಳಿದಾರೆ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800-4258330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.